ಒಂದು 5-6 ಎಕರೆ ಗದ್ದೆ ಇತ್ತು. ಇದಕ್ಕೆ ನೀರಾವರಿ ಸೌಲಭ್ಯ ಮಾಡಿಕೊಳ್ಳಿಕ್ಕೂ ಅವರ ಹತ್ರ ನಮ್ಮಲ್ಲಿ ಏನು ಅಂತ ಒಂದು ವ್ಯವಸ್ಥೆ ಇರಲಿಲ್ಲ. ಬೇಕಾದಷ್ಟು ನದಿ ನೇತ್ರಾವತಿ ನದಿಯಲ್ಲಿ ನೀರಿತ್ತು, ಆದರೆ ಇದನ್ನು ಮೇಲೆ ಹಾಕುವಂಥ ವ್ಯವಸ್ಥೆಯೂ ಗೊತ್ತಿಲ್ಲ, ಹಣವೂ ಇರಲಿಲ್ಲ. ತಂದೆಯವರ ಜೊತೆಯಲ್ಲಿ ನಾವು ಭತ್ತದ ಕೃಷಿಯ ಜೊತೆಗೆ ಒಂದು 5 ಎಕರೆಯಲ್ಲಿ ಎಣೆಲಾದರೆ ಸುಗ್ಗಿಗೆ ಆಗುವಾಗ 1 ಎಕರೆ ಗದ್ದೆಯಲ್ಲಿ ಭಾರಿ ಕಷ್ಟದಲ್ಲಿ ಕಟ್ಟದ ನೀರ ಅಥವಾ ಎತ್ತದ ನೀರ ಇದನ್ನೆಲ್ಲ ಉಪಯೋಗಿಸಿಕೊಂಡು ನಾವು ಮಾಡ್ತಿದ್ದೆವು. ಆನಂತರ ಉಳಿದ ಇದರಲ್ಲಿ ನಾವು ಈ ಧಾನ್ಯ ಯಾವುದು ಹುರುಳಿ ಎಳ್ಳು ಉದ್ದು ಇದನ್ನೆಲ್ಲ ಬಿತ್ತಿ ಬಹಳಷ್ಟು ಸಂಪಾದನೆ ಮಾಡ್ತಿದ್ದೆವು. ಆ ಕ್ರಮೇಣ ಅದು ನಮಗೆ ನಮ್ಮಿದ್ದು TNC ಡಿಕ್ಲರೇಷನ್, ನಮ್ಮರು ದಣಿ ಇದ್ರು ಭಾರಿ ಒಳ್ಳೆಯವರು, ಅವರು ನಮಗೆ ಈ ನದಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರು. ನೀರೆತ್ತುವಂತ ಒಂದು ಪಂಪಿನ ವ್ಯವಸ್ಥೆ ಅಂದ್ರೆ ನಮ್ಮನ್ನು ಆವಾಗ ಯಾವ ಬ್ಯಾಂಕಿನಲ್ಲಿ ಹೋದ್ರು ಕೂಡ ಸಾಲ ಸಿಗ್ತಿರ್ಲಿಲ್ಲ. ಅದಕ್ಕೆ ಇಂಥ ಭೂಮಿ ಇದ್ದವರಾಗಬೇಕು ಅಂತ ಇತ್ತಲ್ಲ, ಹಾಗೆ ಇವರು ನಮ್ಮನ್ನು ಕರ್ಕೊಂಡು ಹೋಗಿ ತಂದೆಯನ್ನು ಕರ್ಕೊಂಡು ಹೋಗಿ ಕರ್ನಾಟಕ ಬ್ಯಾಂಕಿನಲ್ಲಿ ಲೋನ್ ಮಾಡಿ ನಮಗೆ ಒಂದು ಲಿಸ್ಟರ್ ಇಂಜಿನ್ ಅಂತ, ಆವಾಗ ಅದು 1 ಲೀಟರ್ ಕ್ರೂಡ್ ಆಯಿಲ್ 50 ಪೈಸೆ ಬಹಳ ಚಿಕ್ಕ, ಅವರು ಅದರೊಟ್ಟಿಗೆ ಬಂದು ಇಲ್ಲಿ ನಮ್ಮ ಗದ್ದೆಗೆ ನೀರು ಹಾಯಿಸಿ ಇನ್ನು ನೀವೆಲ್ಲ ಇದನ್ನು ನೋಡಿಕೊಳ್ಬೇಕು ಅಂತ ಹೇಳಿ ಭಾರಿ ಒಳ್ಳೆ ಇದ್ವರವರು. ಹಾಗೆ ಆ ನಂತರ ನಾವು ಈ ಅಡಿಕೆ ಕೃಷಿ ಸ್ವಲ್ಪ ಗದ್ದೆ ಅಲ್ಲದ ಜಾಗದಲ್ಲಿ ಮಾಡಬೇಕು ಅಂತ ನನಗೆ ಆಸೆ ಹುಟ್ಟಿತ್ತು. ಆವಾಗ ತಂದೆಯವರು ಇದಕ್ಕೆ ಸ್ವಲ್ಪ ವಿರೋಧ ಇದ್ರು, ಯಾಕೆ ಅಂದ್ರೆ ಅದು ನಮ್ಮಿಂದ ಆಗುವಂಥದ್ದಲ್ಲ, ಅದು ನಮಗೆ ಅಭ್ಯಾಸವೂ ಇಲ್ಲ, ನಾವು ಭತ್ತದ ಕೃಷಿಯಲ್ಲಿ ಇರುವಂತ. ಹಾಗೆ ಒಬ್ಬರು ನನ್ನ ದೋಸ್ತಿ ಅಡಿಕೆ ಕೃಷಿ ಮಾಡುವವರನ್ನು ಮಾತನಾಡಿಸಿ 100 ಗಿಡದಿಂದ ನಾವು ಪ್ರಾರಂಭ ಮಾಡಿದ್ದು. ಈಗ ಆವಾಗೆಲ್ಲ ಈ ಮಂಗಳ ಶ್ರೀಮಂಗಳ ಇಂಥದ್ದೆಲ್ಲ ತಳಿಗಳು ಇರಲಿಲ್ಲ, ಈಗ ಏನು ಸ್ಥಳೀಯವಾಗಿ ಕೋಸ್ಟಲ್ ತಳಿಗಳು ಅಂತ ಹೇಳ್ತೀವಲ್ಲ ಅದನ್ನೇ ಬಳಕೆ ಮಾಡ್ತಾ ಇದ್ರು. ಹೌದು, ಸುರುವಿಗೆ ಅದನ್ನೇ ಒಂದು 100 ಗಿಡ ನಮ್ಮ ಮಿತ್ರರು ಕೊಟ್ಟು ನಾವು ಅದನ್ನು ಮಾಡಿದೆವು. ಅದರ ಒಂದು ಉತ್ಪತ್ತಿಯನ್ನು ನೋಡಿ ತಂದೆಗೆ ಮೆಚ್ಚುಗೆ ಆಯ್ತು, ಹಾಗೆ ನನಗೆ ಪರ್ಮಿಷನ್ ಕೊಟ್ರು ಅನಂತರ ಮಾಡಬಹುದು ಎಂತ. ಸುತ್ತಮುತ್ತ ಎಲ್ಲರೂ ತೋಟ ಮಾಡುತ್ತಾ ಬಂದ್ರು. ಆವಾಗ 1-2 ಗದ್ದೆ ಇದ್ರೆ ಅದರಲ್ಲಿ ಭತ್ತ ಮಾಡಲಿಕ್ಕೆ ಅವಕಾಶ ಇಲ್ಲ. ಮತ್ತೆ ನಾವು ಅದನ್ನೇ ಮುಂದುವರಿಸಿ ಬಹಳ ಕಷ್ಟದಲ್ಲಿ ಸ್ವಲ್ಪ ಸ್ವಲ್ಪವನ್ನೇ ಮುಂದುವರಿಸಿಕೊಂಡು ಹೋಗಿ ಈಗ 1,000-3,000 ಅಡಿಕೆ ಗಿಡವನ್ನು ಇಟ್ಟಿದ್ದೇವೆ. 100-3,000 ನೀವು ವಿಸ್ತರಿಸಿದ್ದೇವೆ. ಈಗ ಆವಾಗ ಮಾಡ್ತಾ ಇರುವಂತಹ ಒಂದು ಕೃಷಿ ವಿಧಾನಕ್ಕೂ ಈಗ ಮಾಡ್ತಾ ಇರೋದಕ್ಕೂ ಏನಾದ್ರು ವ್ಯತ್ಯಾಸ ಉಂಟಾ? ಇದೆ ಸರ್, ಆದರೆ ಈಗ ಸಮಸ್ಯೆಗಳು ಕೂಡ ಜಾಸ್ತಿ ಉಂಟು ಕೃಷಿಯಲ್ಲಿ. ಅದು ಲೇಬರ್ ಸಮಸ್ಯೆ ತುಂಬಾ ಇದೆ ನಮಗೆ, ಅದನ್ನು ಪೂರೈಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಲೇಬರ್ ನಿಂದಾಗಿಯೇ ನಾವು ಸ್ವಲ್ಪ ಹಿಂದೆ ಬೀಳಬೇಕಾಗಿದೆ. ಈಗ ಮೊದಲು ಮಾಡಿದ್ದೇವೆ, ಈಗ ಬಿಡ್ಲಿಕ್ಕೆ ಗೊತ್ತಿಲ್ಲ ಅನ್ನುವಂತ ಸ್ಥಿತಿಯಲ್ಲಿ ಇದ್ದೇವೆ. ನಾವು ಭತ್ತದಿಂದ ಇದಕ್ಕೆ ಬಂದದ್ದೇ ಲೇಬರ್ ಸಮಸ್ಯೆಯಿಂದ. ಅದು ಭತ್ತಕ್ಕೆ ಜಾಸ್ತಿ ಕಷ್ಟ ಉಂಟು, ಅದಕ್ಕೆ ಅಡಿಕೆ ಸುಲಭ. ಅಡಿಕೆಗೆ ಬಂದಾಗ ಅಡಿಕೆ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಲೇಬರ್ ಬೇಕಾಗ್ತದೆ. 365 ಕೆಲಸ ಉಂಟು ಅದರಲ್ಲಿ. ಏನೇನು ಕೆಲಸ ಬೇಕಾಗ್ತದೆ ಅಡಿಕೆಗೆ? ನಮಗೆ ಬಹಳಷ್ಟು ಈಗ ಅಡಿಕೆ ಉಳಿಬೇಕಿದ್ರೆ ಸ್ಪ್ರೇ ಮಾಡುವಂತ ಜನಗಳು. ಅಡಿಕೆಗೆ ಮಳೆಗಾಲ ಬರುವಾಗ ಅದಕ್ಕೆ 2-3 ಸರ್ತಿ ಮೈಲ್ ತುತ್ತು ಇದನ್ನು ಸ್ಪ್ರೇ ಮಾಡಬೇಕು. ಸುಣ್ಣ ಮಿಕ್ಸ್ ಮಾಡಿ ಇದು ಸರಿಯಾಗಿ ಆಗ ಇದ್ರೆ ನಮ್ಮ ಎಲ್ಲ ಬದುಕು ಹಾಳಾದಾಗೆ ಮತ್ತೆ ಏನು ಅದರಲ್ಲಿ ಉಳಿಯುವುದಿಲ್ಲ. ಇದಕ್ಕೆ ಸರಿಯಾದ ಜನಗಳು ಸರಿಯಾದ ಹೊತ್ತಿಗೆ ನಮಗೆ ಸಿಗದೇ ಇರುವುದು ಒಂದು ಸಮಸ್ಯೆ. ಬಂದರೂ ಕೂಡ ಕೆಲವರಿಗೆ ಆ ಅಭ್ಯಾಸ ಇರುವುದಿಲ್ಲ. ಈಗಿನ ಹೆಚ್ಚಿನ ಒಂದು ಸಂಬಳ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ಏನಾದರೂ ಮಾಡಿ ಅಲ್ಲ ಇದಕ್ಕೆ ಇದು ಮಾಡ್ತಾರೆ. ಅದು ಸರಿಯಾದ ವ್ಯವಸ್ಥೆಯಲ್ಲಿ ಆಗದೆ ನಮಗೆ ನಷ್ಟ ಬರುವಂತಹ ಸಂದರ್ಭಗಳು ಇರುತ್ತವೆ. ಇತ್ತೀಚಿನ ಒಂದು ಬೆಳವಣಿಗೆ ಅಂತ ನೋಡಿದ್ರೆ ಬಹುಶಃ ಪವರ್ ಸ್ಪ್ರೇಯರ್ ಅಂತ ಬಂದಿದೆ, ಕೆಳಗಿಂದಲೇ ಸಿಂಪರಣೆ ಮಾಡುವಂತಹದ್ದು, ಮತ್ತು ಇತ್ತೀಚೆಗೆ ದೋಟಿಯಿಂದಲೂ ಕೂಡ ಸಿಂಪರಣೆ ಮಾಡಬಹುದು, ಕಾರ್ಬನ್ ಫೈಬರ್ ದೋಟಿಯನ್ನು ಉಪಯೋಗಿಸಿಕೊಂಡು ಅಂತ ಬಂದಿದೆ. ಈ ಬೆಳವಣಿಗೆಗಳನ್ನು ನೋಡಿದಾಗ ನಿಮಗೆ ಹೇಗೆ ಅನಿಸ್ತದೆ, ಅಡಿಕೆ ಕೃಷಿಯನ್ನು ಮುಂದುವರಿಸುವುದಕ್ಕೆ ಸುಲಭ ಆಗಬಹುದು ಮುಂದಕ್ಕೆ? ಅದು ಸ್ವಲ್ಪ ಯವನರು ಯುವಕರು ಯುವಕರು ಮುಂದೆ ಬರಬೇಕಷ್ಟೇ. ಈಗ ನಿಮ್ಮ ಊರಿನಲ್ಲಿ ಅಂತ ಯುವಕರು ಇದ್ದಾರಾ? ತರಬೇತಿ ಪಡೆದವರು ಇಲ್ಲಿಂದ ಯಾರು ಹೋಗಿಲ್ಲ. ಆದರೆ ಇತ್ತೀಚೆಗೆ ಎಲ್ಲ ಕ್ಯಾಂಪ್ಕದವರು ಭಾರಿ ತರಬೇತಿ ಅದು ಇಟ್ಲ CPCR ಅಲ್ಲಿ ಕೊಡ್ತಾ ಇದ್ದಾರೆ. ಅದು ಒಳ್ಳೇದಂತ ಕಾಣ್ತದೆ. ಒಂದು ಒಂಟಿ ಮಾಡಿದ್ರೆ 2 ಇದಕ್ಕೆ ಆಗ್ತದೆ, ಅಡಿಕೆ ಕೊಯ್ಲಿಗೆ. ಇದಕ್ಕೆ 2 ಕೆಳಗಿನಿಂದ ಅಪಾಯದ ಇದು ಕೂಡ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಯುವಕರು ಮುಂದುವರಿಯುವುದಿಲ್ಲ, ಯುವಕರು ಕೃಷಿ ಮರ್ಜಿಗೆ ಟರ್ನ್ ಆಗುದಿಲ್ಲ ಅಂತ ಕಾಣ್ತದೆ ನನಗೆ. ಅವ್ರು ಯಾಕೆ ಅಂದ್ರೆ ಪೇಟೆಯ ಒಂದು ಜೀವನ, ಅಲ್ಪ ಸಂಬಳವಾದ್ರೂ ಕೂಡ ಅದೇ ಒಳ್ಳೇದು ಅನ್ನುವಂತ ಇದಕ್ಕೆ ಬಂದಿದ್ದಾರೆ. ಅದು ಯಾಕೆ ಹಾಗೆ ಬಂದ ಅಂದ್ರೆ ಕೃಷಿಯನ್ನು ಅವರು ಅಭ್ಯಾಸ ಮಾಡಲಿಲ್ಲ, ಕೃಷಿಯ ಬಗ್ಗೆ ಅವರಿಗೆ ಏನು ಗೊತ್ತಿಲ್ಲದೆ ಇರುವುದರಿಂದ ಆ ರೀತಿ ಆಗಿರಬಹುದು. ಈಗ ಬೇರೆ ಬೇರೆ ಈಗ ಸಹಕಾರ ಸಂಘಗಳಾಗ್ಬೋದು ಅಥವಾ ಸಹಕಾರ ಬ್ಯಾಂಕ್ಗಳಾಗ್ಬೋದು, ಇವುಗಳು ಕೂಡ ಇಂಥ ಒಂದು ತರಬೇತಿ ಪಡೆದಿರುವಂತಹ ಒಂದು ಕಾರ್ಯಪಡೆಯನ್ನ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ ಅಂತ. ಬಹುಶಃ ಪಿಂಗಾರ ವಿಟ್ಲದ ಪಿಂಗಾರದ ಸಂಸ್ಥೆಯು ಕೂಡ ಇಂಥ ಒಂದು ಕಾರ್ಯಪಡೆಯನ್ನ ತಯಾರು ಮಾಡ್ಕೊಂಡಿದೆ. ಈಗಾಗಲೇ ಇಂಥ ಒಂದು ಬೆಳವಣಿಗೆಯನ್ನು ನೋಡಿದಾಗ ಅಡಿಕೆ ಕೃಷಿ ಸುಲಭ ಆಗ್ಬೋದು ಅಂತ ಅನಿಸ್ತದೆ ನಿಮಗೆ? ಯುವಕರು ಈ ಅದರಲ್ಲಿ ತೊಡಗಿಸಿಕೊಂಡ್ರೆ, ಯುವಕರನ್ನು ತೊಡಗಿಸಿಕೊಂಡ್ರೆ ಸುಲಭ ಆಗಬಹುದು ಅಂತ ಕಾಣ್ತದೆ ನನಗೆ. ಅದಕ್ಕೆ ರೇಟ್ನಲ್ಲಿ ಏನು ಇದಿಲ್ಲ, ಈಗ ಒಳ್ಳೆ ಇದು ಬರ್ತದೆ. ಆ ಮಟ್ಟಿನಲ್ಲಿ ಕೆಲಸ ಸುಲಭ ಅಂತ ಹೇಳಲಿಕ್ಕೆ, ಈಗ ಈಗಿನ ಏನ ಈಗಿನ ಯುವಕರು ಏನಾಗಿದ್ದಾರೆ ಅಂದ್ರೆ, ಒಂದು ಹೊಸ ಬೀಳಿಗೆ ಅದಕ್ಕೆ ಆ ಕೆಲಸಕ್ಕೆ ತೊಡಗಿಸಿಕೊಳ್ಳಿಕ್ಕೆ ಒಪ್ಪುದಿಲ್ಲ. ಮೊದಲಿನವರು ಸ್ವಲ್ಪ ಮಂದಿ ಇದ್ದಾರೆ, ಅವರು ಅದು ಸಾಂಪ್ರದಾಯಿಕ ವಿಧಾನ ಆಯ್ತು. ಈಗ ಸುಧಾರಣೆ ಸಾಕಷ್ಟು ಆಗ್ತಾ ಇದೆಯಲ್ಲ, ಸುತ್ತಲೂ ನಿಮ್ಮ ಸುತ್ತಮುತ್ತ ಮಾಡಬಹುದು ಸರ್. ಈಗ ಉದಾಹರಣೆಗೆ ನಂದೇ ಒಂದು ಇದು, ನನ್ನ ಇದನ್ನು ತೋಟೆಯಿಂದ ಅಡಿಕೆ ಸಾಗಿಸುವುದೆಲ್ಲ ಭಾರಿ ಕಷ್ಟವಾಗಿತ್ತು. ಈಗಿನ ಪದ್ಧತಿಯಲ್ಲಿ ಒಂದು ಗಾಡಿ ತಗೊಂಡೆ ನಾನು, ಕೋಡಿಬೈಲ್ನವರ ಒಳ್ಳೆಯದು, 10-12 ಹೊರೆ ಅದರಲ್ಲಿ ಹಾಕಿಕೊಂಡು ನಾವು ಬರ್ಬೋದು. ಅಲ್ಲ, ಅದು ಚೈನ್ ಸಿಸ್ಟಮ್ ಒಳ್ಳೆ ಇದು. ಒಂದು ಅದಕ್ಕೆ 45,000 ನನಗೆ ಸಬ್ಸಿಡಿ ಸಿಕ್ಕಿದೆ. ಒಂದು 45 ಕೊಟ್ಟಿದ್ದೇನೆ, 45,000 ಸಬ್ಸಿಡಿ ಸಿಕ್ಕಿದೆ. ಮತ್ತೆ ಅದೇ ಪವರ್ ಸ್ಪ್ರೇಯರ್ ಇದೆ ನನ್ನ ಹತ್ರ, ಅದು ತಗೊಂಡಿದ್ದೇನೆ, ಅದಕ್ಕೂ ಸಬ್ಸಿಡಿ ಸಿಕ್ಕಿದೆ. ಈಗ ಸಾಂಪ್ರದಾಯಿಕವಾಗಿ ಸಿಂಪರಣೆ ಮಾಡೋದಕ್ಕೂ ಈ ಪವರ್ ಸ್ಪ್ರೇಯಿಂದ ಸಿಂಪರಣೆ ಮಾಡೋದಕ್ಕೂ ಏನ್ ವ್ಯತ್ಯಾಸ ಕಾಣ್ತಾ ಇದೆ? ಸಾಂಪ್ರದಾಯಿಕವಾಗಿ ಮಾಡುವುದರಲ್ಲಿ ಒಂದು ಲೆಕ್ಕದಲ್ಲಿ ಸರಿಯಾದ ರೀತಿಯಲ್ಲಿ ಸ್ಪ್ರೇ ಆಗ್ತದೆ ಅದಕ್ಕೆ. ಸರಿಯಾದ ರೀತಿ ಅಂದ್ರೆ ಅದು ಹೆಚ್ಚಿನ ಒತ್ತಡ ಬೀಳುವುದಿಲ್ಲ, ಮದ್ದು ಬಿಡುವವನಿಗೆ ಕೂಡ ಅದು ಸ್ಪ್ರೇ ಬೇಕಾದಾಗೆ ಅವನಿಗೆ ಹತ್ತಿ ಅಲ್ಲಿ ಬಿಡ್ಲಿಕ್ಕೆ ಇದಾಗ್ತದೆ. ಪವರ್ ಸ್ಪ್ರೇ ಹಾಗಲ್ಲ, ಇದರಲ್ಲಿ ಒಂದು 2-3 ಜನಕ್ಕೆ ಬಿಡುವ ವ್ಯವಸ್ಥೆ ಉಂಟು. ಒಂದು 1 ಮೈಲ್ ತುತ್ತನ್ನು ಅಲ್ಲಿ ತುಂಬಿಸಿ ಅದು ಕ್ಷಣಾರ್ಧದಲ್ಲಿ ಮುಗಿಯುತ್ತದೆ. ಅವರು ಹೌದು, ಅವರು ಹಿಡಿಯುವುದು ಕೂಡ ಹಾಗೆ ಸಿಕ್ಕಾಬಟ್ಟೆ ಹಿಡಿಯುತ್ತಾರೆ. ಸರಿ, ಈಗ ಪವರ್ ಸ್ಪ್ರೇಯರ್ನಲ್ಲಿ ಮದ್ದನ್ನು ಮತ್ತು ಈಗ 25-50 ಮುಗಿಸ್ತಾರೆ ಅವರು, ಹಾಗೆ ಅದು ವೇಸ್ಟೇಜ್ ಆಗ್ತಾ ಉಂಟು. ಮತ್ತೆ ಬಿಡ್ಲಿಕ್ಕೆಲ್ಲ ಸುಲಭ, ಬಿಡ್ತಾರೆ. ಕಾರ್ಬನ್ ಫೈಬರ್ ದೋಟಿಯಲ್ಲಿ ಬಿಡೋದಿದ್ರೆ ಅದರ ಅನುಭವ ನನಗೆ ಹೆಚ್ಚು ಇಲ್ಲ. ನಾನೀಗ ಪೇಪರ್ ನಲ್ಲಿ ಓದಿಯಾ ಅಥವಾ ವಿಷಯವನ್ನು ಹೀಗೆ ತಿಳ್ಕೊಂಡು ಮಾಡಿದ್ದೇನೆ ಅಷ್ಟೇ. ಅದು ಯಾಕೆಂದ್ರೆ ನಮ್ಗೆ ಈಗ ಪ್ರಾಯ ಆಯ್ತು. ಅದು ಯುವಕರು ಬರೋದಿಲ್ಲ ಇಲ್ಲಿ, ಈಗ ನಮ್ಮಲ್ಲಿ ಇಲ್ಲಿ ಅಂತ ಟ್ರೈನ್ ಇಲ್ಲ. ಅದು ಆದ್ರೆ ಆಗಬಹುದು, ಕೆಳಗಿನಿಂದ ಬಿಡುವಂತ ಒಂದು ವ್ಯವಸ್ಥೆ ಇದ್ರೆ ಒಳ್ಳೇದಾಗಬಹುದು, ಯುವಕರು ಮುಂದೆ ಬರಬೇಕು ಅದಕ್ಕೆ. ಆಮೇಲೆ ಧರ್ಮನಪ್ಪ ಪೂಜಾರಿಯವರೀಗ ಮಣ್ಣಿನ ಒಂದು ಫಲವತ್ತತೆಯನ್ನ ಕಾಪಾಡಿಕೊಳ್ಳುವುದು ಅಂದ್ರೆ ಹೇಗೆ? ಈಗ ಸಾಂಪ್ರದಾಯಿಕವಾಗಿ ಹಟ್ಟಿ ಗೊಬ್ಬರವನ್ನು ಹಾಕ್ತಾ ಇದ್ರು, ಒಂದಷ್ಟು ಬುಡ ಬಿಡಿಸುವಂತಹದ್ದು ಅಥವಾ ಹಸಿರೆಲೆ ಗೊಬ್ಬರ ಹಾಕುವಂತಹದ್ದು ಇದೆಲ್ಲ ಮಾಡ್ಕೊಂಡು ಬರ್ತಾ ಇದ್ರು. ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ, ಹೇಗೆ ನಿರ್ವಹಣೆ ಮಾಡ್ತಾ ಇದ್ರು? ಈಗ ಮೊದಲನ ನಿರ್ವಹಣೆಯನ್ನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಾಣ್ತದೆ ಈಗ. ಯಾಕೆಂದ್ರೆ ಮೊದಲು ಒಂದು ತೋಟದಲ್ಲಿ ಅಗತ್ಯ ಮಾಡೋದು, ಮಣ್ಣು ಹಿಡಿಯೋದು, ಬುಡ ಬಿಡಿಸುವುದು, ಅದಕ್ಕೆ ಹಟ್ಟಿ ಗೊಬ್ಬರ ಹಾಕುವುದು, ಹೀಗೆಲ್ಲ ವ್ಯವಸ್ಥೆ ಕೃಷಿ ಇದು. ಈಗ ಬರೇ ಅಡಿಕೆಗೆ ಮದ್ದು ಬಿಟ್ಟು ಅಡಿಕೆಯನ್ನು ಕೊಯ್ದು ಮನೆಗೆ ಸಾಗಿಸುವುದಕ್ಕೂ ಕಷ್ಟ ಆಗ್ತಾ ಇದೆ. ಹಾಗಾಗಿ ಈಗಿನ ಪರಿಸ್ಥಿತಿಗೆ ತಕ್ಕ ನಾವು ಬದಲಾವಣೆ ಮಾಡಿಕೊಂಡಿದ್ದೇವೆ. ಗುಡ್ಡ ಬಿಡಿಸುವುದು ಕೂಡ ಮೊದಲಿನ ಕ್ರಮದಲ್ಲಿ ಅಲ್ಲ, ಒಂದಿಷ್ಟು ಗೊಬ್ಬರ ನಿಲ್ಲಿಕ್ಕೆ ಬಿಡಿಸಿ ಅದಕ್ಕೆ ಗೊಬ್ಬರ ಹಾಕುವಂಥದ್ದು. ಮತ್ತೆ ಮೊದಲಿನ ಹಾಗೆ ಸೊಪ್ಪು ಕಾಡಿನಿಂದ ತಂದು ಎಲ್ಲ ಹಾಕುವಂತ ವ್ಯವಸ್ಥೆ ಈಗ ಮಾಡಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಅದರದ್ದೇ ಸೊಗೆ, ಅದರದ್ದೇ ಕಸ ಕಡ್ಡಿಯನ್ನೆಲ್ಲ ರಾಶಿ ಹಾಕಿ ಸಾರಜನಕ ಇದು ಗೊಬ್ಬರವನ್ನ ಅದಕ್ಕೆ ರಾಸಾಯನಿಕ ಗೊಬ್ಬರವನ್ನ ಹಾಕ್ತೇವೆ. ಹಟ್ಟಿ ಗೊಬ್ಬರ ಇರ್ತದೆ? ಗೊಬ್ಬರ ಇಲ್ಲ ಈಗ ಸದ್ಯಕ್ಕೆ ಇಲ್ಲ. ಮೊದಲೇ ನಮ್ಮಲ್ಲಿ ದನಗಳು ಕೋಣಗಳೆಲ್ಲ ಇದ್ದವು. ಆವಾಗ 100 ಗಿಡದಲ್ಲಿ ಬರುವ ಫಸಲು ಈಗ 500 ಬರುವುದಿಲ್ಲ. ಹಟ್ಟಿ ಗೊಬ್ಬರ ಅಂದ್ರೆ ಅಷ್ಟು ಒಳ್ಳೇದಾಗ್ತಿತ್ತು ಅದಕ್ಕೆ. ಈಗ ಆಡಿನ ಗೊಬ್ಬರ ಕೋಳಿ ಗೊಬ್ಬರ ಇಲ್ಲ, ನಾನು ಅದನ್ನು ಉಪಯೋಗ ಮಾಡೋದಿಲ್ಲ. ಯಾಕೆಂದ್ರೆ ಅದರಲ್ಲಿ ಹೆಚ್ಚಿನದ್ದು ಕಳೆ ಬೆರಕೆ ಎಲ್ಲ ಇರ್ತದೆ. ಹಣ ಮಾಡುವ ಉದ್ದೇಶದಿಂದಲೇ ಅವರು ಅದೊಂದು ವ್ಯಾಪಾರ ದೃಷ್ಟಿಯಲ್ಲಿ ಮಾಡ್ತಾ ಇದ್ದಾರೆ. ಈಗ ಪ್ರತಿ ವರ್ಷವೂ ಕೂಡ ನೀವು ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸ್ತಾ ಹೋದ್ರೆ ಮಣ್ಣಿನ ಒಂದು ಗುಣಮಟ್ಟ ಹಾಳಾಗ್ತದೆ ಅಂತ ಹೇಳ್ತಾರಲ್ಲ, ನಿಜವಾಗಿದೆ? ಅರೆ, ಅದು ಅಂತದ್ದೇನು ಒಂದ್ ಸ್ವಲ್ಪ ಬರ್ಲಿಕ್ಕೂ ಸಾಕು, ಆದ್ರೆ ಸಾಧ್ಯತೆ ಇಲ್ಲದಿರುವಾಗ ನಾವು ಇದ್ದಲ್ಲಿಗೆ ಸುಧಾರಿಸುವ ಏನು ಇಲ್ಲದಂತ ಆಗುದು ಬೇಡ ಬೇಡ ಅಂತ ಈ ರೀತಿ ಆದಷ್ಟು ಸೊಪ್ಪು ಅದರ ಇದು ಸೊಗೆ ಇದನ್ನೆಲ್ಲ ಕಡಿದು ಹಾಕಿ ರಾಸಾಯನಿಕ ಗೊಬ್ಬರವನ್ನು ಹಾಕಿ ಸ್ವಲ್ಪ ನಿರ್ವಹಣೆ ಮಾಡ್ತೇವೆ ಅಷ್ಟೇ. ಇನ್ನೊಂದು ವಿಚಾರ, ಅಡಿಕೆ ತೋಟದಲ್ಲಿ ಬೇರೆ ಬೇರೆ ಮಿಶ್ರ ಬೆಳೆಯನ್ನ ಬೆಳೆಯುವಂತಹದ್ದು, ಅದರಲ್ಲೂ ಕಾಳು ಮೆಣಸಾಗ್ಬಹುದು ಅಥವಾ ಬಾಳೆ ಆಗ್ಬಹುದು, ಕೊಕ್ಕೋ ಆಗ್ಬಹುದು, ನಿಮ್ಮ ಒಂದು ಅನುಭವ ಹೇಳಿ. ಇದು ಬೆಳೆಸಬಹುದು, ಆದ್ರೆ ನಾನು ಕೂಡ ಬಾಳೆ ಗಿಡವನ್ನು ತೋಟದಲ್ಲಿ ಬೆಳೆಸಿದ್ದೆ. ಆದ್ರೆ ಈಗ ಒಂದು ಹಂತದ ಗಿಡ ನಮ್ಮಲ್ಲಿ ಇದಾಯ್ತು, ಅದ್ರ ಆಯುಷ ಮುಗಿಯಿತು. ಇನ್ನು ಹೊಸ ಗಿಡ ಎಡೆಗಿಡ ಅಂತ ಹಾಕ್ತೇವೆ ನಾವು. ಈ ಸಂದರ್ಭದಲ್ಲಿ ಬಾಳೆ ಗಿಡ ಇದ್ರೆ ಅದು ಈ ನೆಲಕ್ಕೆ ನೆರಳಾಗಿ ಅದು ಉದ್ದಕ್ಕೆ ಬೆಳೆಯುತ್ತದೆ. ಈಗ ಅದನ್ನು ನಾಶ ಮಾಡಿ ಸುತ್ತ ಸೈಡ್ನಲ್ಲಿ ಹಾಕಿದ್ದೇನೆ. ಬಾಳೆಗಿಡ ಖರ್ಚಿಗೆ ತಕ್ಕ. ಇದು ಬಾಳೆಗಿಡ ಇದ್ರೆ ಒಂದಕ್ಕೆ ಒಳ್ಳೇದಾಗ್ತದೆ, ಬುಡಕ್ಕೂ ಕೂಡ ಅದನ್ನು ಕೊಚ್ಚಿ ಹಾಕಿದ್ರೆ ಅದು ಒಂದು ಗೊಬ್ಬರವೇ, ಅದು ಕೂಡ ಆಗ್ತದೆ. ಆದ್ರೆ ಈ ಸಂದರ್ಭದಲ್ಲಿ ಅದನ್ನು ನೆಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಇತ್ತೀಚೆಗೆ ಬಾಳೆಗಿಡಕ್ಕೆ ಬಾಳೆಕಾಯಿಗೆ ರೇಟ್ ಕೂಡ ಭಾರಿ ಕಡಿಮೆ, ಅದರ ಕೆಲಸ ಮಾಡಿದಷ್ಟು ಅದರ ಉತ್ಪತ್ತಿ ಸಿಗುವುದಿಲ್ಲ. ಮತ್ತೆ ಬಾಳೆಕಾಯಿಯ ಹುಡಿ ಎಲ್ಲ ಪ್ರಚಲಿತದಲ್ಲಿ ಬರ್ತಾ ಉಂಟಲ್ಲ? ಬರ್ತಾ ಉಂಟು, ಈಗ ಕಂಡು ಹುಡುಕ್ತಾ ಇದ್ದಾರೆ. ಆದ್ರೆ ನಮಗೀಗ ಸಮಸ್ಯೆ ಏನಾಗಿದೆ, ಅಡಿಕೆಯ ನಿರ್ವಹಣೆಯನ್ನೇ ಮಾಡಲಿಕ್ಕೆ ಕಷ್ಟ ಆಗಿದೆ. ಈಗ ಈ ತರ ಕೃಷಿಗೆ ಹೋಗುವಂತದ್ದು ಸ್ವಲ್ಪ ಕಷ್ಟವೇ ಅಂತ ಕಾಣ್ತಾ ಉಂಟು. ಒಳ್ಳೆ ಮೆಣಸಿನ ಬಗ್ಗೆ ಇದೆ, ಅದು ಸದ್ಯಕ್ಕೆ ಇತ್ತೀಚೆಗೆ ನಾನು ಶುರು ಮಾಡಿದ್ದು, ಸ್ವಲ್ಪ ಕಸಿ ಗಿಡ ಮತ್ತೆ ಇದು ತೋಟಗಾರಿಕೆಯವರಿಂದ ತಂದದ್ದು. ಅದರಲ್ಲಿಯೂ ಮಾಡ್ತಾ ಇದ್ದೇನೆ ಈಗ. ಅದು ದೊಡ್ಡ ಫಸಲೇನು ಬರಲಿಲ್ಲ, ಒಂದು 10-50 kg ಈಗ ಬರ್ತಾ ಇದೆ. ಒಂದು 400 ಬುಡ ಉಂಟು ಈಗ. ಅದಕ್ಕೂ ಒಂದು ಸಮಸ್ಯೆ ಬಿದ್ದಿದೆ, ಈ ಅಡಿಕೆ ಕೀಳುವವರು ಉಂಟಲ್ಲ, ಇವರು ಮೊದಲು ದೋಣಿಯಲ್ಲಿ ಎಳೆಯುತ್ತಿದ್ರು. ದೋಣಿಯಲ್ಲಿ ಎಳೆಯುವಾಗ ಅದು ದೂರಕ್ಕೆ ಬೀಳ್ತಿತ್ತು. ಈಗ ಅದಕ್ಕೆ ಕತ್ತಿ ತಾಗಿಸಿ ಅವರು ಕೊಯ್ತಾರೆ. ಕೊಯ್ದಾಗ ಅದು ಅಡಿಕೆ ಮರಕ್ಕೆ ಒರೆಸಿಕೊಂಡೆ ತಾಕಿಕೊಂಡೆ ಕೆಳಗೆ ಬೀಳ್ತದೆ. ಆವಾಗ ಈ ಬಳ್ಳಿ ಕೂಡ ಡ್ಯಾಮೇಜ್ ಆಗಿ ಅದು ಕೂಡ ಕೆಳಕ್ಕೆ ಬೀಳುವಂತ ಸಂದರ್ಭ ಇದೆ, ಉಂಟು, ಈಗ ಆಗ್ತಾ ಉಂಟು. ಆದ್ದರಿಂದ ಅದು ಒಂದು ಸಮಸ್ಯೆಯಾಗಿ ಉಳಿದಿದೆ. ಈಗ ಮುಂದುವರಿಸುವುದ ಬೇಡ ಅಂತ ಇದ್ದೇವೆ. ಅದೇ ಬಹುಶಃ ಯಾವ ಕಾಳು ಮೆಣಸಿನಲ್ಲಿ ಅಂದ್ರೆ ಅಡಿಕೆಯಲ್ಲಿ ಉಂಟು, ಅದಕ್ಕೆ ಒಂದು ಬಿಟ್ಟು ಉಳಿದಿದ್ದಕ್ಕೆ ಸುತ್ತಲೂ ಮಾಡಬಹುದು, ವ್ಯವಸ್ಥೆ ಮಾಡಬಹುದು. ಮರ ಹತ್ತುವಂತದ್ದು ಮರ ಹತ್ತುವುದರಲ್ಲಿ ಅಲ್ಲ, ಇವರು ಉದ್ದದ ದೋಣಿ ಮಾಡಿ ಈಗ ಬುಡದಿಂದಲೇ ಕೊಯ್ತಾರೆ. ಕೊಯ್ಯುವಾಗ ಗೊನೆ ಉಂಟಲ್ಲ, ಅದು ಇದರ ಮೇಲೆ ಬಿದ್ದು ಜಾರಿಕೊಂಡು ಬರ್ತದೆ ಈಗ. ಆಮೇಲೆ ಒಂದಷ್ಟು ರೈತರು ಅಡಿಕೆ ತೋಟದಲ್ಲಾಗ್ಬೋದು ಅಥವಾ ಬೇರೆ ತೆಂಗಿನ ತೋಟದಲ್ಲಾಗ್ಬೋದು, ಪ್ರತ್ಯೇಕವಾಗಿ ಆಧಾರ ಮರವನ್ನು ನೆಟ್ಟು ಅಥವಾ ಆಧಾರವನ್ನು ಕೊಟ್ಟು ಕಾಳು ಮೆಣಸು ಬೆಳೆಯುವ ಪ್ರಯತ್ನವನ್ನು ಕೂಡ ಮಾಡಿದ್ರೆ ಕರೆಂಟ್ ಕಂಬದ ರೀತಿಯಲ್ಲಿ ತೋಟದೊಳಗೆ? ಹೌದು, ಅದು ಎಂತದ, ನಾನು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ. ನಾನು ಅದರಲ್ಲಿ ಪ್ರಾರಂಭ ಈಗ ಇದು. ಅದಕ್ಕೆ ಮತ್ತೆ ರೋಗ ಕೂಡ ಜಾಸ್ತಿ ಬರ್ತಾ ಉಂಟು. ಕಸಿ ಕಾಳು ಮೆಣಸನ್ನು ನೀವು ಉಪಯೋಗಿಸಿದ್ರೆ ರೋಗದ ಇಲ್ಲ, ಕಸಿಯಲ್ಲಿ ರೋಗ ಕಡಿಮೆ ಆದರೂ ಕೂಡ ಅದರಲ್ಲಿ ಫಸಲು ಕಡಿಮೆ ಅಂತಲೇ ಕಾಣುತ್ತದೆ ನನಗೆ. ಅದು ವಿಸ್ತಾರವಾಗಿ ಬೆಳೆಯುವುದಿಲ್ಲ, ಉದ್ದಕ್ಕೆ ಹೋಗ್ತದೆ ಎಂತ ಅಂತ ಗೊತ್ತಿಲ್ಲ. ಅದು ಸ್ವಲ್ಪ ಜಾಸ್ತಿ ಆಗಿರಬೇಕು ಏನ, ಕಸಿ ಇದಕ್ಕಿಂತ ಇದರಲ್ಲಿ ಒಳ್ಳೆ ಫಸಲು ಬರ್ತದೆ, ಒಳ್ಳೆ ಗಿಡ ದಟ್ಟವಾಗಿ ಬೆಳೆಯುತ್ತದೆ. ಕರಿಮುಂಡ ಪಣಿಯೂರು ಎರಡು, ಕರಿಮುಂಡ ಪಣಿಯೂರು ಉಂಟು ನಮ್ಮಲ್ಲಿ ಅಷ್ಟೇ. ಸ್ವಲ್ಪ ಈಗ ದೊಡ್ಡ ಕೃಷಿಗೆ ಹೋಗ, ಯಾಕೆಂದ್ರೆ ನಮ್ಮಿದ್ದು ನೆರೆ ಬರುವ ಜಾಗ, 1,500 ಗಿಡ ನಮ್ಮ ನೆರೆ ಬೀಳುವಂತ ಜಾಗದಲ್ಲಿ ಉಂಟು. ವರ್ಷದಲ್ಲಿ ಎಷ್ಟು ದಿವಸ ನೆರೆ ಸಮಸ್ಯೆ ಬರ್ತದೆ? ಕೆಲ ವರ್ಷದಲ್ಲಿ ನಮ್ಮ ಗದ್ದೆಗೆ ಒಂದು 10-15 ದಿವಸ ಕಂಟಿನ್ಯೂ ಅಲ್ಲ, ಇಳಿದು ಹತ್ತಿಕೊಂಡು ಇರ್ತದೆ. ನಮ್ಮಿದು ಅತ್ಯಂತ ತಗ್ಗು ಜಾಗದಲ್ಲಿ ಉಂಟು. ನೆರೆಯಿಂದಾಗಿ ನೀರು ನಿಲ್ಲುವುದಲ್ಲದೆ ಬೇರೆ ಏನಾದ್ರು ಸಮಸ್ಯೆ ಬರ್ತದೆ, ಚೌಳು ಮಣ್ಣಾಗುವಂತಹದ್ದು ಅಥವಾ ಬಸವನ ಹುಳದ ಸಮಸ್ಯೆ ಇಂಥದ್ದು? ಇಲ್ಲ, ಅಂತದ್ದೇನು ಇಲ್ಲ, ತೋಟಕ್ಕೆ ಬರುವುದಿಲ್ಲ. ಸಮಸ್ಯೆ ಬರುವುದು ಅಂದ್ರೆ ಗಿಡ ನೆಟ್ಟು ಮೇಲೆ ತರುವಂತದ್ದು, ಒಂದೆರಡು ವರ್ಷದಲ್ಲಿ ಅದು ನೆರೆ ಬಂದ್ರೆ ಆ ಗಿಡ ಸಾಯುವಂತ ಗುಂಡಿಯಲ್ಲಿ. ಹೌದು, ಹಾಗೆ ಅದೊಂದು ಸಮಸ್ಯೆ ಬರ್ತದೆ. ಬಹುಶಃ ಒಂದೆರಡು ವರ್ಷ ಆದ ದೊಡ್ಡ ಗಿಡವನ್ನೇ ನೆಟ್ಟರೆ ಏನಾಗಬಹುದು? ಆದರೂ ಕೂಡ ಇದು 3 ವರ್ಷದವರೆಗೆ ಆದ ಗಿಡ ಹತ್ತದ್ದು ನನಗೆ ಗೊತ್ತುಂಟು ನೆರೆಯಿಂದಾಗಿ. ಆದ್ರೆ ಅದು ಅದು ಪೂರ್ತಿ ಸಾಯುವುದಿಲ್ಲ, ಒಂದು 25% ಹೀಗೆ ಹೋಗ್ತದೆ. 100 ಗಿಡ ಹೋಗುವಂತ ಸಂದರ್ಭ ಇದೆ. ಅಂದ್ರೆ ಗುಂಡಿ ಮಾಡಿ ನೆಡುವ ಬದಲು ಸ್ವಲ್ಪ ಎತ್ತರಿಸಿ ನೆಟ್ಟರೆ ಒಳ್ಳೇದಾಗ. ಹೌದು, ಎತ್ತರದಲ್ಲಿಯೇ ನೆಡುವುದು ಈಗ ನಾವು ಬಯಲುಗದ್ದೆ ಸ್ವಲ್ಪ ಅದಿರು ಬಸ್ಗಾಲಿವೆಯನ್ನು ಇಡ್ತೇವೆ ನಾವು, ಅದು ಬೇಕಾಗ್ತದೆ. ಅಡಿಕೆಯನ್ನು ಕೊಯ್ಲು ಮಾಡಿದ ನಂತರದ ಒಂದು ಸಂಸ್ಕರಣೆಯ ಬಗ್ಗೆ ಹೇಳಿ, ಈಗ ಒಣಗಿಸುವಂತಹದ್ದು ಅಥವಾ ಹಳೆಗೆ ಸ್ಟಾಕ್ ಇಡುವಂತಹದ್ದು ಅದು ಇದು ಭಾರಿ ಅಗತ್ಯ ನಮಗೆ. ಅಡಿಕೆ ಆದ್ರೆ ಸಾಲದು, ಅದನ್ನು ಸಂಸ್ಕರಣೆ ಮಾಡುವಂತದ್ದು ಅತಿ ಮುಖ್ಯ. ಇಲ್ಲೇ ಇದ್ರೆ ಅದು ಆಗಿಯೂ ಕೂಡ ಪ್ರಯೋಜನ ಇಲ್ಲ, ಕಡಿಮೆ ಅರ್ಧ ರೇಟಿಗೆ ಎಲ್ಲ ಕೊಂಡೋಗ್ತಾರೆ, ಲೋಕಲ್ ವ್ಯಾಪಾರಸ್ಥರಿಗೆಲ್ಲ ಕೊಡಬೇಕಾಗ್ತದೆ. ನಾವು ಅಂಗಳದ ವ್ಯವಸ್ಥೆ ಸರಿಯಾಗಿ ಇರಬೇಕು. ಅಂದರೆ ಮೊದಲ ಪದ್ಧತಿ ಉತ್ತಮ, ಮಣ್ಣಿಂದೇ ಚಂದವಾದ ಅಂಗಳ ಇದ್ರೆ ಒಳ್ಳೆ ಬಿಸಿಲು ಬೀಳುವಂತ ಅದರಲ್ಲಿ ಆದಷ್ಟು ಒಳ್ಳೇದು, ಬಾಕಿ ಯಾವ ಇದರಲ್ಲಿ ಆಗುವುದಿಲ್ಲ. ಮತ್ತೆ ಇಂಟರ್ಲಾಕ್ನಲ್ಲಿ ಹಾಕಿದ್ರೆ ಅಡಿಕೆಯನ್ನು ಅವಾಗವಾಗ 2-3 ದಿವಸಕ್ಕೆ ಒಮ್ಮೆ ಅದನ್ನು ಮಗಚಿಕೊಂಡು ಇರಬೇಕು, ಆಗ್ತದೆ, ಅದನ್ನು ತೊಂದರೆ ಇಲ್ಲ, ಬೇಗ ಒಣಗುತ್ತದೆ. ಈಗ ನಾವೊಂದು ಇದು ಮಾಡಿದ್ದೇವೆ, ಅಂಗಳವನ್ನು ಒಂದು ಕಡೆಗೆ ಏರು ಮಾಡಿ ಇಳಿಜಾರು ಮಾಡಿ ಮಧ್ಯದಲ್ಲಿ ನೀರು ಹೋಗುವ ಹಾಗೆ ಮಾಡಿ ಅದಕ್ಕೆ ಒಂದು ಮ್ಯಾಟ್ ಈ ಇದರಲ್ಲಿ ನರ್ಸರಿಯಲ್ಲಿ ಹಾಕ್ತಾರೆ, ಆ ಮ್ಯಾಟ್ ಅನ್ನು ಹಾಕಿ ಮೇಲೆಯಿಂದ ಒಂದು ಅದಕ್ಕೆ ಹಾಸಿ ಅದರಲ್ಲಿ ಅಡಿಕೆ ಹಾಕಿ ಮೇಲಿಂದ ಟಲ್ಪರ್ ಎಳೆಯೋದು. ಮಳೆ ಬಂದರೂ ಕೂಡ ಅದರೊಳಗೆ ಅದು ಇರ್ತದೆ, ರಾಶಿ ಮಾಡುವಂತ ಒಂದು ಇದು ಇಲ್ಲ. ಅದನ್ನೊಂದು 2 ವರ್ಷದಿಂದ ಮಾಡ್ತಾ ಇದ್ದೇನೆ. ಈ ಟಾರ್ಪಲ್ ಬಿಚ್ಚಲಿಕ್ಕೆ ಮಡಿಸ್ಲಿಕ್ಕೆಲ್ಲ ಸಮಸ್ಯೆ ಅದು ಇಲ್ಲ, ಮೇಲೆ ಎಳೆಯೋದು, ಮೇಲೆ ಮಡಚಿಡುವುದು ಅದರ ಅದು ಮತ್ತೆ ಬಾವ ಬರುವಾಗ ಹೇಳಿದ್ದು ಅಷ್ಟೇ. ಇಬ್ಬರು ಇದ್ರೆ ಮನೆಯಲ್ಲಿ ಅದನ್ನು ಪಕ್ಕನೆ ಮಾಡ್ಲಿಕ್ಕೆ ಆಗ್ತದೆ. ಇದರಿಂದ ಸಾಕಷ್ಟು ಉಪಯೋಗ ಆಗಿದೆ ನಿಮಗೆ? ಆಗಿದೆ. ಈ ಸ್ಲೋಪ್ ಅಂದ್ರೆ ಎಷ್ಟು ಸ್ಲೋಪ್ ಇರ್ತದೆ? ಅದು ಅಡಿಕೆಯ ಬದಿಯಲ್ಲಿ ನಾವು ಇಟ್ಟರೆ ಸ್ವಲ್ಪ ಹೊರಳಾಡಿಕೊಂಡು ಬರಬೇಕು ಅದು ಈ ಕಡೆಗೆ ನೀರು ಬರುವ ಸಾಧಾರಣ ಅಷ್ಟು ಇರಬೇಕು. ಅಡಿಕೆ ಅಲ್ಲಿ ಹಾಕಿದ್ರೆ ಈಚೆಗೆ ಹೊರಳಾಡಿಕೊಂಡು ಬರುವಷ್ಟು ತಗ್ಗಿರ್ಬೇಕು. ಅದು ಮಧ್ಯದಲ್ಲಿ ಅದಕ್ಕೆ ನೀರು ಹೋಗುವಂತ ವ್ಯವಸ್ಥೆ ಮಾಡಬೇಕು. ಹಾಗೆ ಮಾಡಿದ್ರೆ ಒಳ್ಳೇದು, ಈ ಮಳೆಯಿಂದ ರಕ್ಷಣೆ ಪಡೆಯಲಿಕ್ಕೆ ಆಗ್ತದೆ. ಮತ್ತೆ ಅದನ್ನು ಮಗಚುವುದು, ಅದೇ ವಾರಕ್ಕೆ ಒಂದು ಸರ್ತಿ ಮಾಡುವಂತದ್ದು. ಮಗಚ್ಲಿಕ್ಕೆ ಏನಾದ್ರೂ ಸಾಧನ ಉಂಟಾ? ಇಲ್ಲ, ಸಾಧನ ಏನಿಲ್ಲ, ನಾವು ಕಾಲಿನಿಂದಲೇ ಮಾಡ್ತೇವೆ. ಎಷ್ಟು ದಿವಸ ಒಣಗಿಸಬೇಕು ಸರಿಯಾದಂತಹ ಒಣಗಿಸುವ ವಿಧಾನ? ಒಳ್ಳೆ ಬಿಸಿಲಿದ್ದೇನೆ 45 ದಿನದಲ್ಲಿ ಆಗ್ತದೆ, ಆದ್ರೆ ನಮ್ಮಿದ್ದೊಂದು 60 ದಿನ ಹೋಗ್ತದೆ. ಯಾಕೆ ಅಂದ್ರೆ ಅಷ್ಟು ಬಿಸಿಲಿಲ್ಲ. ಇಲ್ಲ, ಸ್ವಲ್ಪ ಒಳ್ಳೆ ಒಣಗಿಸಿ ಇಟ್ಟರೆ ಅಡಿಕೆ ಏನು ತೊಂದರೆ ಬರೋದಿಲ್ಲ. ಇಲ್ಲ ಇದ್ರೆ ಅದು ಸಂಗ್ರಹ ಮಾಡಿ ಇಡ್ಲಿಕ್ಕೆ ಆಗುದಿಲ್ಲ. ಸಂಗ್ರಹ ಮಾಡುವ ವಿಧಾನದ ಬಗ್ಗೆ ಹೇಳಿ. ಸಂಗ್ರಹ ನಾವೇನು ಮಾಡ್ತೇವೆ ಅಂದ್ರೆ, ಈಗ ಈ 60 ದಿನ ಆದ ಅಡಿಕೆಯನ್ನು ಕತ್ತರಿಸಿ ಅದರಲ್ಲಿ ಏನು ತೊಂದರೆ ಇಲ್ಲ ಅಂತ ಆದರೆ ಅದನ್ನು ಅಂಗಳದಿಂದಲೇ ಗೋಣಿ ಲ್ಯಾಮಿನೇಷನ್ ಗೋಣಿ ಇದ್ರೆ ಅದು ಆಗ್ತದೆ, ಇಲ್ಲ ಇದ್ರೆ ಒಳಗೆ ಒಂದು ಪ್ಲಾಸ್ಟಿಕ್ ಹಾಕಿ ಆ ನಂತರ ಅದರಲ್ಲಿ ಅಡಿಕೆ ತುಂಬಿಸಿ ಕಟ್ಟಿ ರೂಮ್ನಲ್ಲಿ ಭದ್ರವಾಗಿ ಇಡುವಂತದ್ದು. ಹಳತು ಹೊಸತಿರುವಂತಹ ವ್ಯತ್ಯಾಸದ ಬಗ್ಗೆ? ಹಳತು ಅಡಿಕೆಗೆ ಸ್ವಲ್ಪ ರೇಟ್ ಜಾಸ್ತಿ ಬರ್ತದಲ್ಲ, ಬರ್ತದೆ. ಈಗ ಅದನ್ನು ಸಂಗ್ರಹ ಮಾಡಿ ಇಡ್ಲಿಕ್ಕೂ ಕೂಡ ಒಂದು 50 ರೂಪಾಯಿ ಖರ್ಚುಂಟು ಈ ಗೋಣಿ ಮತ್ತು ಪ್ಲಾಸ್ಟಿಕ್. ಆದ್ರೂ ಕೂಡ ನಾರ್ದು ಕೆಜಿಯಲ್ಲಿ ಸ್ವಲ್ಪ ಜಾಸ್ತಿ ಬರುವಾಗ ಲಾಭ. ಒಂದು ಗೋಣಿಗೆ 50 ರೂಪಾಯಿ ಖರ್ಚಲ್ಲ? ಹೌದು, ಒಂದು ಗೋಣಿಗೆ. ಒಂದು ಕಿಲೋಗೆ ನಿಮಗೆ 20 ರೂಪಾಯಿ? ಕಿಲೋಗೆ ಅಲ್ಲ, ಒಂದು ಗೋಣಿಗೆ. ಆದ್ರೆ ಒಂದು ಗೋಣಿಯಲ್ಲಿ ಸಾಧಾರಣ 20 ಕೆಜಿ ಅಡಿಕೆ ಬರ್ತದೆ. ಒಳ್ಳೆಯದು. ದರ್ಣಪ್ಪ ಪೂಜಾರಿಯವರೇ, ನಿವೃತ್ತಿಯ ನಂತರ ಕೃಷಿಯನ್ನ ನೀವು ತೊಡಗಿಸಿಕೊಂಡಿದ್ರಿ, ಕೃಷಿಯಲ್ಲಿ ವಿಶೇಷವಾಗಿ ಅಡಿಕೆ ಕೃಷಿಯನ್ನ ಮುಖ್ಯ ಕೃಷಿಯಾಗಿ ಮಾಡಿಕೊಂಡಿದ್ರಿ. ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಿಶ್ರ ಕೃಷಿ ಅನುಭವದ ಕುರಿತು ಧರಣಪ್ಪ ಪೂಜಾರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಅತ್ತೆ ನಿಧಾನವಾಗತಿ, ತುಂಬಾ ಸೊಂಟ ನೋವು ಕಣಮ್ಮ. ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕಿವಿಗಳಲ್ಲಿ ಕಲುಷಿತ ನೀರು ಪ್ರವೇಶಿಸುವುದನ್ನು ತಡೆಗಟ್ಟಿ ಮತ್ತು ನಿಮ್ಮ ಕಿವಿಯಲ್ಲಿ ಎಣ್ಣೆ ಅಥವಾ ಯಾವುದೇ ತೀಕ್ಷ್ಣವಾದ ವಸ್ತುಗಳು, ಬೆಂಕಿ ಕಡ್ಡಿಗಳು, ಇಯರ್ಬಡ್ಗಳನ್ನು ಹಾಕಬೇಡಿ. ವಿಶೇಷವಾಗಿ 60 ವರ್ಷದ ನಂತರ ನೀವು ಸಂಭಾಷಣೆಯ ಸಮಯದಲ್ಲಿ ಪದಗಳನ್ನು ಪುನರಾವರ್ತಿಸಲು ಕೇಳುತ್ತಿದ್ದರೆ ನಿಮ್ಮ ಶ್ರವಣ ಪರೀಕ್ಷೆಯನ್ನು ವಾರ್ಷಿಕವಾಗಿ ಕಡ್ಡಾಯವಾಗಿ ಪಡೆಯಬೇಕು. ಶಾಲೆಗೆ ಹೋಗುವ ಮಗುವಿಗೆ ಕಡಿಮೆ ದೂರದಿಂದ ಶಿಕ್ಷಕರ ಧ್ವನಿಯತ್ತ ಗಮನ ಹರಿಸಲು ಸಾಧ್ಯವಾಗದಿದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಹೆಚ್ಚಿನ ವಿವರಗಳಿಗೆ 24/7 ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ ಅಥವಾ ಹತ್ತಿರದ ಸರಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ. ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ನಮಸ್ಕಾರ. ಭಾರತದ ಪೋಲಿಯೋ ವಿರುದ್ಧದ ವಿಜಯ ಗಾಥೆಯನ್ನು ದೊಡ್ಡ ದೊಡ್ಡ ಶಬ್ದಗಳಲ್ಲಿ ಬರೆಯಲಾಗುತ್ತೆ, ಆದ್ರೆ ಈ ಗೆಲುವನ್ನು ಕಾಯ್ದುಕೊಳ್ಳಲು ನಾವು ನಮ್ಮ ಪ್ರಯತ್ನವನ್ನು ಸದಾ ಮಾಡಬೇಕು. ಎಲ್ಲಿಯ ತನಕ ಅಂದ್ರೆ ಈ ಜಗತ್ತಿನಿಂದ ಪೋಲಿಯೋದ ಅಪಾಯ ಪೂರ್ತಿಯಾಗಿ ನಿರ್ಮೂಲ ಆಗುವ ತನಕ ಮಾಡಬೇಕು. ಅಪಾಯ ಇನ್ನು ಮುಗಿದಿಲ್ಲ, ಹಾಗಾಗಿ ಪೋಲಿಯೋದ ಡೋಸ್ ಪ್ರತಿ ಬಾರಿಯೂ ಕುಡಿಸಬೇಕು. 2 ಹನಿ ಪ್ರತಿ ಬಾರಿ. ಪೋಲಿಯೋ ವಿರುದ್ಧ ವಿಜಯ ನಿರಂತರ. ಹುಟ್ಟಿನಿಂದ 5 ವರ್ಷಗಳ ತನಕ ಪೋಲಿಯೋ ಡೋಸ್ ಕುಡಿಸಬೇಕು ಪ್ರತಿ ಬಾರಿ. ರಾಷ್ಟ್ರೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ಈಗ ಮಿಶ್ರ ಕೃಷಿ ಅನುಭವದ ಕುರಿತು ಕೊಡಂಗಲ್ಲು ಗ್ರಾಮದ ಲ್ಯಾನ್ಸಿ ಕ್ರಾಸ್ತ ಅವರೊಂದಿಗಿನ ಸಂದರ್ಶನ ಕೇಳೋಣ. ಲ್ಯಾನ್ಸಿ ಕ್ರಾಸ್ತ ಅವರೇ ನಮಸ್ಕಾರ. ನಮಸ್ತೆ ಸರ್. ವಾತಾವರಣದಲ್ಲಿ ಸಾಕಷ್ಟು ಏರುಪೇರಾಗುವುದನ್ನ ನೋಡ್ತೀವಿ. ಕಳೆದ ವರ್ಷ ನೋಡಿದ್ರೆ ಬಹುಶಃ ನವೆಂಬರ್ ತನಕನು ಮಳೆ ಬಂತು. ಈ ವಾತಾವರಣದ ಏರುಪೇರು ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳುವುದನ್ನ ಕೇಳಿದ್ವಿ. ನಿಮ್ಮ ಅನುಭವ ಏನು? ಅಲ್ಲ, ಅದು ಹೇಳುವುದು ಸರಿ ಸರ್, ಆದ್ರೆ ಪ್ರಕೃತಿಗೆ ನಾವು ಏನು ಮಾಡ್ಲಿಕ್ಕೆ ಬರುದಿಲ್ಲ, ಅದು ನಾವೇ ಮಾಡಿದಂತ ತಪ್ಪುಗಳು, ಅದಕ್ಕೆ ನಾವು ಪ್ರಕೃತಿ ಮೇಲೆ ಅದು ಹೋರಿಸ್ತೇವೆ. ಅಂತೂ ಮಾಡಿದ ತಪ್ಪು ನಾವೇ ಅಂದ್ರೆ ಎಲ್ರು ಸೇರಿ, ಅದು ಒಬ್ಬೊಬ್ರಲ್ಲ. ಈಗ ನೀವು ಗಮನಿಸಿದ ಹಾಗೆ ಏನೇನು ತಪ್ಪುಗಳು ಆಗ್ತಾ ಇದೆ ಮನುಷ್ಯರಿಂದ? ಒಂದು ನಮ್ಮ ಕಾಂಕ್ರೀಟ್ ಕಾರಣ ಅಂದ್ರೆ ಸಿಕ್ಕಿದ್ದರಲ್ಲಿ ಕಾಂಕ್ರೀಟ್ ಮಾಡ್ತೇವೆ, ಮತ್ತೊಂದು ಕಾಡು ಕಡಿದು ಬಿಡ್ತೇವೆ. ಯಾಕೆಂದ್ರೆ ನಾನು ಚಿಕ್ಕವನಿರುವಾಗ ಎಲ್ಲ ಕಾಡೇ ಇತ್ತು, ಈಗ ಎಲ್ಲ ವಸತಿಯಾಗಿದೆ. ಪುನಃ ನಾವು ಅದನ್ನು ತೆಗೆದು ನಾವು ಬೇರೆ ಪರ್ಯಾಯ ರೀತಿ ಅಂದ್ರೆ ನ್ಯಾಚುರಲ್ ಸ್ವಾಭಾವಿಕವಾಗಿದ್ದು ಬೇರೆ ರೀತಿ ನಾವು ಅದೇ ಇದು ಮಾಡಿದ್ರು ಅದು ನಾವು ಕೃತಕಕ್ಕೆ ಯಾವುದೇ ರೀತಿಯ ನೈಸರ್ಗಿಕವಾಗಿ ಇರುವಂತಹ ಗಿಡ ಮರಗಳನ್ನ ಕಡಿದು ನೆಟ್ಟರೆ ಅದು ಸಹಜ ಅಲ್ಲ. ಅಲ್ಲ ನೈಸರ್ಗಿಕ ಗಿಡ ಮರ ಸರಿ, ಆದ್ರೆ ನಾವು ಅದು ಇದು ಅಡಿಕೆ ಮರ ತೆಂಗು ಮರ ಹೀಗೆ ನೆಡ್ತೇವೆ ರಬ್ಬರ್ ಇದು ಮಾಡ್ತೇವೆ ಅದು ಬದಲಿ ಮಾಡಬಾರದು. ಆದ್ರೆ ನಮ್ಗೆ ಈಗಿನ ಕಾಲಕ್ಕೆ ಬದಲಿ ಮಾಡಲೇಬೇಕಾಗ್ತದೆ ಯಾಕಂದ್ರೆ ದಿನ ತೆಗೀಲಿಕ್ಕೆ. ಈಗ ಮೊದ್ಲೆಲ್ಲ ಸಾಂಪ್ರದಾಯಿಕವಾಗಿ ಒಂದಷ್ಟು ಭತ್ತದ ಕೃಷಿ ಇಡ್ತಾ ಇತ್ತು, ತಗ್ಗು ಪ್ರದೇಶದಲ್ಲೆಲ್ಲ ಭತ್ತದ ಕೃಷಿಯನ್ನ ಮಾಡ್ತಾ ಇದ್ರು, ನೀರು ಸಾಕಷ್ಟು ಪ್ರಮಾಣದಲ್ಲಿ ಭೂಮಿಗೆ ಇಂಗ್ತಾ ಇತ್ತು ಅಂತ. ಈಗ ಭತ್ತ ಹೋಗಿ ಅಡಿಕೆ ತೋಟ ಬಂದಿದೆ, ಈ ಬದಲಾವಣೆಯಿಂದಾಗಿ ಯಾವ ರೀತಿಯ ನೀರಿನ ಒಂದು ಜಲಮಟ್ಟ ಹೆಚ್ಚು ಕಮ್ಮಿ ಆಗಿದೆ ಸರ್? ಭತ್ತದಿಂದ ಅಷ್ಟೊಂದು ಅದು ಹೇಳ್ತಾ ಇದ್ರೆ, ಆದ್ರೆ ನನ್ನ ಪ್ರಕಾರ ಯಾಕಂದ್ರೆ ನಾನು ಚಿಕ್ಕವನಿರುವಾಗ ನಮ್ಮ ತೋಟಗಳಲ್ಲಿ ಫುಲ್ ನೀರು ಬರ್ತಾ ಇತ್ತು, ಯಾಕಂದ್ರೆ ದೊಡ್ಡದು ಒಂದು ಕಾಡು ಇತ್ತು. ಆ ಕಾಡಲ್ಲಿ ಮಳೆ ಬಂದ್ರೆ ಮಳೆ ಬಂದ ತಕ್ಷಣ ತೋಡಿಗೆ ನೀರು ಬರ್ತಿರ್ಲಿಲ್ಲ, ಅರ್ಧ ಗಂಟೆ ಮೇಲೆ ಬರ್ತಾ ಇತ್ತು, ಅದು ಒಳ್ಳೆ ತಿಳಿ ನೀರು. ಇವಾಗ ಮಳೆ ಬರುವಾಗ ಇದು ನೀರು ಬಂದಾಯ್ತು, ಕೆಂಪು ನೀರು ಬಂದಾಯ್ತು, ಮಳೆ ನಿಂತಾಗ ಅದು ಸಹ ನಿಂತಾಯ್ತು. ಹಾಗೆ ಅದು ಗುಡ್ಡ ಇದ್ದ ಸವೆದು ಹೋಗಿ ಎಲ್ಲ ಹಾಗೆ ಅಲ್ಲದೆ ಹೀಗೆ ಭತ್ತಕ್ಕೆ ಇದಕ್ಕೇನು ಟಚ್ ಇಲ್ಲ ಅಂತ ನನ್ನ ಭಾವನೆ. ಸರಿಗ ಕಾಡು ಹೋಗಿ ಅಲ್ಲಿ ಎಲ್ಲ ಒಂದಷ್ಟು ಅಡಿಕೆಯೋ ತೆಂಗೋ ಅಥವಾ ತೋಟ ಆಗಿದೆ ಅಂತ ಹೇಳಿದ್ರಿ, ಈ ಒಂದು ಪರಿಸರದಲ್ಲಿ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಉಳಿಸುವುದು ಹೇಗೆ ಅಂತ ಅಂದ್ರೆ, ನಮಗೆ ಜೀವನೋಪಾಯಕ್ಕೆ ಅಡಿಕೆ ತೆಂಗು ಬೇಕೇ ಬೇಕು. ಆದ್ರೂ ನಮ್ಮ ಬದಿಯಲ್ಲಿ ಅಂದ್ರೆ ನಮ್ಮ ಬಾರ್ಡರ್ ಅಲ್ಲಿ ಒಂದು ಸ್ವಲ್ಪ ಹಲಸು ಹೆಬ್ಬಲಸು ಏನಾದ್ರೂ ಒಂದು ಗಿಡ ಮರ ಹಾಕಿದ್ದಾರೆ, ಎರಡು ಪ್ರಾಫಿಟ್ ಉಂಟು ಸರ್. ಒಂದು ಗಾಳಿಗೆ ಮಳೆಗೆ ತಡೆ ಹಿಡಿದಾಗ ಆಗ್ತದೆ, ಇನ್ನೊಂದು ನೆರಳು ಬರ್ತದೆ, ಜಾಸ್ತಿ ಅಲ್ಲ ಒಂದೊಂದು ಲೈನ್ ಹಾಗೆ ಹಾಗೆ ಮಾಡಿದ್ರೆ ಸ್ವಲ್ಪ ಒಳ್ಳೇದು ಅಂತ ನಾನು ಮಾಡಿದ್ದೇನೆ. ಹಾಗೆ ಈಗ ಹಲಸು ಮಾವು ಇಂಥದನ್ನ ಹಾಕುದ್ರ ಜೊತೆಗೆ ಒಂದಷ್ಟು ತೇಗದ ಮರ ತೆಕ್ಕಿ ಮರವನ್ನು ಹಾಕ್ಬೋದಾ? ಹಾಕ್ಬಹುದು ಸರ್, ಆದ್ರೆ ಅದರಲ್ಲಿ ತಿನ್ಲಿಕ್ಕೆ ಏನು ಸಿಗ್ತಿರಲ್ಲ. ಹೌದು, ಇದು ಏನಾದ್ರೂ ನಮ್ಮ ಇದು ಪ್ರಾಣಿ ಪಕ್ಷಿಗಳು ಪ್ರಾಣಿಗಳಿಗೆ ಹೇಳುದಿಲ್ಲ, ಪಕ್ಷಿಗಳಿಗಂತೂ ಅದು ನಮ್ಗೆ ಪರಾಗಸ್ಪರ್ಶ ಆಗ್ಲಿಕ್ಕೆಲ್ಲ ಬೇಕಾಗ್ತದೆ. ಎಲ್ಲ ಅದಕ್ಕೆ ನಾನು ಹಣ್ಣಿನ ಮರನೇ ಸ್ವಲ್ಪ ಸಿಕ್ಕಿದ್ರೆ ನಮಗೂ ಆಗ್ತದೆ, ಇಲ್ಲಾದ್ರೆ ಅವ್ರಿಗೆ ಆಗ್ತದೆ. ಈಗ ಮೊದ್ಲೆಲ್ಲ ಹಲಸು ಅಂದ ತಕ್ಷಣ ಬೇರೆ ಬೇರೆ ತಳಿಗಳು ಇಡ್ತಾ ಇದ್ವು, ಅಂದ್ರೆ ಕಾಡಿನ ಒಂದು ಗಿಡ ಆದ್ರೂ ಕೂಡ ಒಳ್ಳೆ ರುಚಿಕಟ್ಟಾದಂತ ಒಂದು ಹಣ್ಣಿತ್ತು. ಅಂತ ಗಿಡಗಳು ಈಗಲೂ ಕೂಡ ಉಳ್ಕೊಂಡಿದ್ಯಾ ಅಥವಾ ನಶಿಸಿ ಹೋಗಿದೆಯಾ? ಇಲ್ಲ ಸರ್, ಈವಾಗ ಅದಕ್ಕಿಂತ ಒಳ್ಳೆ ಗಿಡ ಬಂದಿದೆ. ಯಾಕಂದ್ರೆ ಮುಂಚೆ ನಾನು ಚಿಕ್ಕವನಿರುವಾಗ ಅದು ಒಂದು 50-60 ಅಡಿ ಎತ್ತರ ಹೋಗ್ತಾ ಇತ್ತು, ಇವಾಗ ಗ್ರಾಫ್ಟ್ ಮಾಡಿ ನಮ್ಮ ಕಾಲ ಬುಡಕ್ಕೆ ಬರುವಂತ ಒಳ್ಳೊಳ್ಳೆ ಜಾತಿ. ನನ್ನೊಬ್ಬ ಫ್ರೆಂಡ್ ಮನೆಯಲ್ಲಿ ಇದೆ, ಅದು ಈವಾಗಲೇ ದೊಡ್ಡ ದೊಡ್ಡ ಹಲಸಾಗಿದೆ, ಕೈಯಿಂದ ತೆಗಿಬಹುದು, ಹಾಗೆ ಒಳ್ಳೆ ರುಚಿ ಉಂಟು. ನಮಗೆ ಬೇಕಾದ ಹಾಗೆ ಗಿಡವನ್ನ ಮಾಡಬಹುದು? ಖಂಡಿತ ಸರ್, ಖಂಡಿತ. ಅದು ಗ್ರಾಫ್ಟ್ ಮಾಡ್ಬೇಕು, ಗ್ರಾಫ್ಟ್ ಮಾಡಿದ್ರೆ ಒಳ್ಳೆ. ಆದ್ರೆ ನಾನು ಬದಿಯಲ್ಲಿ ನೆಟ್ಟದ್ದು ಗ್ರಾಫ್ಟ್ ಮರ ಅಲ್ಲ, ಬೀಜದ, ಯಾಕೆಂದ್ರೆ ನನಗೆ ಸ್ವಲ್ಪ ನೆರಳು ಮತ್ತೆ ಗಾಳಿಗೆ. ಹೌದು ಸರ್. ಆಮೇಲೆ ಈಗ ತೆಂಗು ಕೃಷಿಯ ಬಗ್ಗೆ ಹೇಳಿ, ಈಗ ಇದರ ಒಂದು ಏನೇನು ಮಾಡಬೇಕಾಗ್ತದೆ ವರ್ಷ ಪೂರ್ತಿ ಇದರ ಬಗ್ಗೆ ಹೇಳಿ. ಸರಿ ಹೇಳ್ಬೇಕಂದ್ರೆ ಸರ್, ನಾವು ಹೇಳುವಂತದ್ದು ಏನು ಹಾಕ್ಬೇಕೆಂದಿಲ್ಲ. ನಮ್ಮಲ್ಲಿ ಒಂದು 4 ದನ ಉಂಟು, ಅದರದ್ದು ನಾವು ಗೊಬ್ಬರ ಸಗಣಿ ಎಲ್ಲ ಗೊಬ್ಬರಕ್ಕೆ ಸಿಗಾಗುತ್ತೆ. ಗೊಬ್ಬರ ಹಿಂದೆ ಬಂದಂತ ಈ ಸ್ಲರಿ ಏನು ಉಂಟು ಸರ್, ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಮಿಕ್ಸ್ ಮಾಡಿ ನಾವು ಗಿಡಕ್ಕೆ ಹೀಗೆ ಬಿಟ್ಟು ಬಿಡ್ತೇವೆ, ಹೀಗೆ ಪೈಪಲ್ಲಿ ಅಷ್ಟೇ ಮಾಡಿದ್ರೆ ಸಾಕು. ಮತ್ತೆ ಅಲ್ಲಿದ್ದು ಕಳೆ ಕೊಚ್ಚಿ ಹಾಕಿದ್ರೆ ಒಳ್ಳೆ ಈಲ್ಡ್ ಬರ್ತದೆ. ಅದು ಮಂಗದ್ದು ಸ್ವಲ್ಪ ಉಪದ್ರ ಉಂಟು, ಅದಕ್ಕೆ ಇವಾಗ ಇದು ಡಮ್ಮಿ ಕೋವಿ ಎಲ್ಲ ಬಂದಿದೆ, ಅದನ್ನು ಸ್ವಲ್ಪ ಉಪಯೋಗಿಸಿ ಸ್ವಲ್ಪ ಮಟ್ಟಿಗೆ ಓಡಿಸ್ತೇವೆ. ಅಂತೂ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಆದಾಯ ಸಿಗುವುದು ತೆಂಗಲ್ಲಿ, ಆದ್ರೆ ಈ ಮಂಗಗಳಿಂದ ಸ್ವಲ್ಪ ಕಷ್ಟ ಆಗಿದೆ ಅಷ್ಟೆ. ಅಂದ್ರೆ ಈಗ ಗೊಬ್ಬರ ಹಾಕುದು ಅಂದ್ರೆ ಈಗ ಬರೀ ಹಟ್ಟಿ ಗೊಬ್ಬರ ವರ್ಷಕ್ಕೆ ಒಂದ್ಸರಿ ಕೊಟ್ಟರೆ ಸಾಕಾಗ್ತದ ಹೇಗೆ ಇದು? ಹಟ್ಟಿ ಗೊಬ್ಬರ ನನ್ನ ತಂದೆ ಕಾಲದಲ್ಲಿ ಹಾಕ್ತಿದ್ದೆ ಸರ್, ಈಗ ನಾನು ಇದು ಎಲ್ಲ ಮ್ಯಾನೇಜ್ಮೆಂಟ್ ನೋಡ್ಲಿಕ್ಕೆ ಶುರು ಮಾಡಿದ ಮೇಲೆ ನಾನು ಸ್ಲರಿ ಮಾತ್ರ ಹಾಕು. ಹಟ್ಟಿ ಗೊಬ್ಬರ ಡಬಲ್ ಖರ್ಚಾಗ್ತದೆ ನೋಡಿ. ಈಗ ಈ ಕೂಲಿ ಆಳುಗಳ ಸಮಸ್ಯೆಯಿಂದ ನಮಗೆ ಈ ಹಟ್ಟಿಯನ್ನು ಇದು ಗೊಬ್ಬರ ತೆಗೆದು ಹೊರಗೆ ಹಾಕಿ ಪುನಃ ಅಲ್ಲಿಂದ ಇದು ಮಾಡಿದ್ರೆ ಡಬಲ್ ಡಬಲ್ ಖರ್ಚಾಗ್ತದೆ. ನಾನು ಅದಕ್ಕೆ ಒಂದು ಸ್ಲರಿ ಗುಂಡಿಯನ್ನು ಮಾಡಿದ್ದೇನೆ, ಒಂದು ಪಂಪು, ಅದಕ್ಕೆ ಸ್ಲರಿ ಪಂಪ್ ಅಂತ ಬರ್ತದೆ ಸರ್, ಅದನ್ನು ಮಾಡಿ ನಾವು ಗಿಡಕ್ಕೆ ಬಿಡ್ತೇವೆ ಡೈರೆಕ್ಟ್ ಆಗಿ. ಹೌದು ಸರ್. ಆಮೇಲೆ ಈಗ ಇದಕ್ಕೆ ಕಾಳು ಮೆಣಸು ಏನಾದ್ರು ಬಿಟ್ಟಿರ ತೆಂಗಿನ ಮರಕ್ಕೆ? ಬಿಟ್ಟಿದೆ ಸರ್, ಈ ವರ್ಷ ಎಲ್ಲ ಸೊರಗು ರೋಗ ಬಂದೆಲ್ಲ ಹೋಯ್ತು. ಒಂದು 20-25 ಗಿಡ ಉಂಟು ಅಷ್ಟೇ ಬಳ್ಳಿ. ಈಗ ತೆಂಗಿನಲ್ಲಿಯೂ ಕೂಡ ಈ ಮಿಡಿ ಉದುರುವಂತದ್ದೆಲ್ಲ ಬರ್ತದಲ್ಲ, ಇದು ಯಾಕೆ ಬರ್ತದೆ ಸರ್? ಅದು ಪ್ರಕೃತಿಯಲ್ಲಿ ಅದು ಹೆಚ್ಚು ಕಮ್ಮಿ ಏರುಪೇರು ಇದ್ದೇ ಇರ್ತದೆ. ಅಂತೂ ನಮ್ಮ ತೆಂಗಿನ ಮರ ಕಲ್ಪವೃಕ್ಷ, ಅದು ಯಾವಾಗೂ ಕೈ ಬಿಟ್ಟು ಬಿಡುವುದಿಲ್ಲ. ಅದಕ್ಕೆ ಕಡಿಮೆ ಇದು ಅದು ಬೀಳ್ತದೆ ಅಂದ್ರೆ ನಾವು ಕೆಲಸ ಕಾಯಿ ಕೀಳ್ಬೇಕೆಂದಿಲ್ಲ, ತನ್ನಷ್ಟಕ್ಕೆ ಬಿದ್ದು ಬೀಳ್ತದೆ ಅದು. ಮತ್ತೆ ಅದಕ್ಕೆ ಯಾವುದೇ ರೋಗ, ಈಗ ರೋಗ ಎಲ್ಲ ಉಂಟು ಆದ್ರೂ ಅಷ್ಟೊಂದು ಡೇಂಜರ್ ಅಂತ ಸಮಸ್ಯೆ ಇಲ್ಲ. ಆಮೇಲೆ ಈಗ ಅಡಿಕೆ ಕೃಷಿ ಬಗ್ಗೆ ಹೇಳಿ, ಇದರ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಅಡಿಕೆ ನಂದು 3 ಎಕರೆ ಜಮೀನು ಸರ್, ಅದರಲ್ಲಿ ಒಂದು 1/2 ಎಕರೆ ನಾನು ಹೈನುಗಾರಿಕೆಗೆ ಹುಲ್ಲುಗೆ ಬಿಟ್ಟಿದ್ದೇನೆ, ಮತ್ತೆ 1 ಎಕರೆಯಷ್ಟು ಅಡಿಕೆ ಮಾಡಿದ್ದೇನೆ, ಮತ್ತೆ ಸ್ವಲ್ಪ ತೆಂಗು, ಸ್ವಲ್ಪ ಬಾಳೆ, ಹೀಗೆ ಮಿಶ್ರ, ಮತ್ತೆ ಸ್ವಲ್ಪ ಕೊಕ್ಕೋ, ಹೀಗೆ ಮಿಶ್ರ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಒಂದು ವೇಳೆ ಒಂದು ಕೈ ಕೊಟ್ಟರೆ ಇನ್ನೊಂದಂತೂ ನಮ್ಮ ಕೈ ಹಿಡ್ದೇ ಹಿಡಿತದೆ. ಯಾಕೆಂದ್ರೆ ನಾವು ಕೃಷಿಕರು ದೊಡ್ಡ ದೊಡ್ಡ ಇದಕ್ಕೆ ಆಶಾಭಾವನೆ ಇಡಬಾರ್ದು, ಇದ್ದದಲ್ಲಿ ತೃಪ್ತಿಯಾಗಿ ದಿನ ತೆಗೆದರೆ ನಮ್ಮ ಹಳ್ಳಿಯಲ್ಲೂ ಒಳ್ಳೆ ಜೀವನ ಸಾಧ್ಯ. ಒಂದು ರೀತಿಯಲ್ಲಿ ವರ್ಷ ಪೂರ್ತಿ ಒಂದೆಲ್ಲ ಒಂದು ರೀತಿಯಿಂದ ಆದಾಯ ಬರ್ತದೆ. ಖಂಡಿತ ಸರ್, ಖಂಡಿತ ಖಂಡಿತ ಖಂಡಿತ. ಆದರೆ ನಮಗೆ ದಿನಾಲು ಬೇಕಾದ್ರೆ ಸ್ವಲ್ಪ ಹೈನುಗಾರಿಕೆ ಬೇಕೇ ಬೇಕು. ಸ್ವಲ್ಪ ಇದರ ಬಗ್ಗೆ ಹೇಳಿ, ಈಗ ಹೈನುಗಾರಿಕೆಯ ಸುಖ ದುಃಖಗಳ ಬಗ್ಗೆ. ಹೈನುಗಾರಿಕೆ ಅಂದ್ರೆ ಅದು ಮೇನ್ ಆಗಿ ನನ್ನ ಹೇಳುವುದ ಪ್ರಕಾರ ನಾವು ಮನೆಯವರೇ ಜಾಸ್ತಿ ಅದರಲ್ಲಿ ಮುತುವರ್ಜಿ ವಹಿಸಬೇಕು. ಯಾಕಂದ್ರೆ ಕೆಲಸದವರು ನಾವು ಹೇಳಬಾರ್ದು, ಅವರು ಕೆಲಸದವ್ರು ಕೆಲಸದವರೇ. ನಾವು ನಮ್ದು ನಮ್ಮದು ಮನೆಗೆ ಕುಟುಂಬ ಪ್ರೀತಿ ಇರ್ತದೆ, ನಮ್ಮ ದನಕರುಗಳ ಮೇಲೆ ಅಷ್ಟು ಪ್ರೀತಿ ಇರಬೇಕು ನಮ್ಗೆ. ನಾವು ಊಟ ಮಾಡದಿದ್ರು ದಿನಕ್ಕೆ 3-4 ಸಾರಿ ದನಗಳಿಗೆ ಹೋಗಿ ನೋಡ್ಕೊಂಡು ಬರಬೇಕು. ಮತ್ತೆ ಸರ್, ಅದು ಒಳ್ಳೆ ಲಾಭ ಬರಬೇಕೆಂದ್ರೆ ನಾವು ವರ್ಷಕ್ಕೊಂದು ಕರು ಬೇಕಾಗ್ತದೆ. ವರ್ಷಕ್ಕೊಂದು ಒಳ್ಳೆ ಜಾತಿ ದನ ಸಾಕಬೇಕು. ಮತ್ತೆ ನಾವು ಈಗ ನನ್ನ ಹತ್ರ ಇರೋದು ಜರ್ಸಿ ದನ, ನನಗೆ ಅದೇ ಒಳ್ಳೇದು. ಒಂದು 13-15 ಲೀಟರ್ ಹಾಲು ಇರ್ತದೆ ದಿನ ಆಗಿ, ಆದರೂ ಅದಕ್ಕೆ ರೋಗ ಎಲ್ಲ ಕಮ್ಮಿ. ಒಳ್ಳೆ ನಮ್ಮ ವಾತಾವರಣಕ್ಕೆ, ಹೌದು ಸರ್, ನಮ್ಮ ವಾತಾವರಣಕ್ಕೆ ಒಳ್ಳೆ ಬ್ರೀಡ್ ಅದು. ಮತ್ತೆ ಹೆಚ್ಚಪ್ ಸಾಕಬಹುದು, ಅದಕ್ಕೆ ನಾನು ಮುಂಚೆ ಸಾಕಿದ್ದೆ, ಅದರಲ್ಲಿ ತುಂಬಾ ಲಾಸ್ ಆಯ್ತು, ಅದು ಬಿಟ್ಬಿಟ್ಟಿದೆ ಸರ್. ಈ ಊರಿಗೆ ಜರ್ಸಿ ಒಳ್ಳೇದು ಅಂತ? ಒಳ್ಳೇದು, ಜರ್ಸಿ ಒಳ್ಳೇದು ಸರ್, ನಮ್ಮ ಇದಕ್ಕೆ ಹವಾಗುಣಕ್ಕೆ ಸರಿ ಇದಾಗ್ತದೆ. ಈಗ ಈ ಹೈನುಗಾರಿಕೆ ನಿರ್ವಹಣೆ, ದೈನಂದಿನ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕು ಸರ್? ಹೈನುಗಾರಿಕೆ ಮಾಡುವವರು ಮೊದಲಿಗೆ ಒಂದು 1/2 ಎಕರೆ ಆದರೂ ಹುಲ್ಲಿಗೆ ಇಟ್ಟಬೇಕು ಮೀಸಲು. ಯಾಕೆಂದ್ರೆ ನಮಗೆ ಈ ನೇಪಿಯರ್ ಹುಲ್ಲು ಸಂಪೂರ್ಣ ಹುಲ್ಲು, ನಮ್ಮ KMF ಮಂಗಳೂರಿನವರು ಒಕ್ಕೂಟದವರು ಒಳ್ಳೆ ಎಲ್ಲ ಸಬ್ಸಿಡಿ ಎಲ್ಲ ಕೊಡ್ತಾರೆ. 1/2 ಎಕರೆ ಹುಲ್ಲು ನೆಟ್ಟರೆ ಅವರು 10,000 ಕೊಡ್ತಾರೆ. ಇದು ಯಾಕೆಂದ್ರೆ ನಿರ್ಮಾಣಕ್ಕೆ 1 ಎಕರೆಗೆ 20,000 ಕೊಡ್ತಾರೆ. ಹಾಗೆ ಅದು ನಾವು ಫಸ್ಟಿಗೆ ಮಾಡಬೇಕದು, ಮತ್ತೆ ಅಟ್ಟಿ ಮಾಡಬೇಕು. ಮೊದಲು ಹುಲ್ಲು ನೆಟ್ಟು ಮತ್ತೆ ಅಟ್ಟಿ ಮಾಡಿದ್ರೆ, ಅಟ್ಟಿ ಮಾಡಿದ್ರೆ ಒಳ್ಳೇದು ವಿಚಾರ. ಮತ್ತೆ ಫಸ್ಟಿಗೆ ಅಟ್ಟಿ ಮಾಡಿ ದನ ತಂದು ಮತ್ತೆ ಹುಲ್ಲು ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ, ಮಾಡಬಹುದು, ಇಲ್ಲಂತಿಲ್ಲ. ಅದಕ್ಕೆ ಬದಲಿ ವ್ಯವಸ್ಥೆ ಮಾಡಬೇಕು. ಅಡಿಕೆ ಹಾಳೆ, ಮತ್ತೆ ಇವಾಗ ನನ್ನ ಮಿತ್ರರೊಬ್ಬರು ಯಶವಂತ್ ಶೆಟ್ ಅಂತ ಶೆಟ್ಟಿ, ಅವರು ಈ ಹಾಸನ ಕಡೆಯಿಂದ ಜೋಳ ಕಡ್ಡಿ ತಂದು ಅವರ ಮನೆಯಲ್ಲಿ ಒಂದು ಮಿಷನ್ ಉಂಟು, ಅವರೇ ಮಾಡ್ತಾರೆ ಶೈಲೇಜ್. ನಾವು ಕ್ರಾಯಕ್ಕೆ ತರುವುದಲ್ಲ, ಜೋಳ ಇಡೀ ಜೋಳ ಹಸಿ ಜೋಳ ತಂದು ಹುಲ್ಲಿ ಸಮೇತ ಅದನ್ನು ಮಿಷನ್ಗೆ ಕೊಟ್ಟು ನಾವು ಡ್ರಮ್ಮಲ್ಲಿ ತುಂಬಿಸಿ ನಾವೇ ಏರ್ ಟೈಟ್ ನಾವೇ ಮಾಡೋದು. ಅದು ಬುದ್ಧಿ ಇದು ಮಾಡಿ ಇಟ್ಟರೆ ಅದು 2-3 ತಿಂಗಳು ಹಾಳಾಗೋದಿಲ್ಲ ಸರ್. ಹೌದು ಸರ್, ಒಳ್ಳೆ ಪರಿಮಳ ಎಲ್ಲ ಬಂತು, ದನಗಳು ಅದು ಮುಚ್ಚಳ ತೆಗೆಯುವಾಗಲೇ ಎದ್ದು ನಿಲ್ತಾರೆ. ಹೌದು ಸರ್. ಈಗ ನೇಪಿಯರ್ ಮತ್ತೆ ಸಂಪೂರ್ಣದ ಬಗ್ಗೆ ಪ್ರಸ್ತಾಪ ಮಾಡಿರಿ. ಈ ಮೇವಿನ ಬೆಳೆಗಳ ಅಥವಾ ಹುಲ್ಲಿನ ಒಂದು ನಿರ್ವಹಣೆ ಅಂದ್ರೆ ಏನ್ ಮಾಡಬೇಕು, ಹೇಗೆ ಕಟಾವು ಮಾಡುವಂತದ್ದು, ಹೇಗೆ ಕೊಡುವಂತದ್ದು? ನೋಡಿ, ಮುಂಚೆ ನಾವು ನೆಡುವಾಗ ಅದು ಮುಂಚಿನ ರೀತಿಯಲ್ಲಿ ನೆಡ್ತಾ ಇದ್ದೇವೆ. ಇವಾಗ ಒಂದು 2 ಪೀಟಿಗೆ ಒಂದು 5-6 ಕಡ್ಡಿ ಅಡ್ಡ ಮಲಗಿಸಿ ಇನ್ನೊಂದಕ್ಕೆ 2 ಪೀಟ್ ಅಂತರ ಕೊಡಬೇಕು. ಯಾಕಂದ್ರೆ ನಡುವಿನಲ್ಲಿ ಯಾಕಂದ್ರೆ ಅಲ್ಲ, ಒಂದು ಇದು ಒಂದು ಸಾಲು, ಮತ್ತೆ ಪುನಃ ಇದು ಒಂದು ಹುಲ್ಲಿಂದ ಇನ್ನೊಂದು ಹುಲ್ಲಿಗೆ ಅಂತರ ಬೇಕು, ತಾಕ್ತಾನೆ ಹೋಗ್ಬಾರ್ದು. ಯಾಕಂದ್ರೆ ಗಾಳಿ ಮತ್ತೆ ನಮಗೆ ತಿರುಗಿಸ್ಲಿಕ್ಕೆ ಮತ್ತೆ ಅದು ಕಳೆ ತೆಗಿಬೇಕಾಗ್ತದೆ. ಪ್ರತಿ ಸಾರಿ ನಾವು ಹುಲ್ಲು ಕಡಿದ ಮೇಲೆ ಅದು ಕಳೆ ಮೀನು ತೆಗೆಯಲೇಬೇಕಾಗ್ತದೆ. ಅದು ಇದು ಇವಾಗ ಎಲ್ಲ ಬಂದಿದೆ ಮಿಷನ್, ಹೌದು, ಹಿಡ್ಗಟ್ಟೆ ಅದು ತೆಗಿಬೇಕು. ಮತ್ತೆ ಮಳೆಗಾಲದಲ್ಲಿ ತೆಗೆಯುವಾಗ 1-3 ಇಂಚ್ ಆದರೂ ಏರಿಕೆ ತೆಗಿಬೇಕು. ಬೇಸಿಗೆ ಮಟ್ಟದಿಂದ 2-3 ಇಂಚ್ ಎತ್ತರ ಬೇಸಿಗೆಯಲ್ಲಿ ಆದಷ್ಟು ಕೆಳಗೆ. ಅದು ಯಾಕೆಂದ್ರೆ ನಾನು ನನ್ನ ಮಿತ್ರರು ಹೇಳಿದ್ರು ಅದ್ರ ಒಳ್ಳೆ ರಿಸಲ್ಟ್ ಬಂದಿದೆ, ಬುಡ ಕೊಳಿತು ಹೋಗ್ಬಾರ್ದು ಹಾಗೆ ಇರ್ಬಹುದು. ನಾನು ಅದರ ಹೌದು ಸರ್, ಅದು ಮಳೆಗಾಲದಲ್ಲಿ ಮೇಲೆ ತೆಗಿಬೇಕು, ಯಾಕಂದ್ರೆ ಅದು ನೀರು ಮಣ್ಣು ರಾಡಿ ಮಣ್ಣೆಲ್ಲ ಬೀಳ್ತದೆ ಅದಕ್ಕೆ ಸ್ವಲ್ಪ ಮೇಲೆ. ಬೇಸಿಗೆದಲ್ಲಿ ಅದಕ್ಕೆ ಯಾಕೆ ಅಂತ ಗೊತ್ತಿಲ್ಲ, ಅದ್ರ ಒಳ್ಳೆ ಈಲ್ಡ್ ಬಂದಿದೆ. ಹೌದು ಸರ್. ಈಗ ಇದಕ್ಕೆ ಸ್ಲರಿಯೋ ಅಥವಾ ಸಗಣಿ ಗೊಬ್ಬರ ಏನಾದ್ರು ಕೊಡ್ತೀರಾ? ಹೌದು ಸರ್, ಅದು ಪ್ರತಿ ನಾವು ಕಟಾವು ಒಂದೂವರೆ ತಿಂಗಳಿಗೆ ಬರ್ತದೆ, ಕಟಾವು ಮಾಡಿದ 15 ದಿವಸ ಒಳಗೆ ನಾವು ಸ್ಲರಿ ನೀರು ಕೊಡ್ಲೇಬೇಕು ಸ್ವಲ್ಪ ತೆಳುವು ಮಾಡಿ. ಈಗ ಈ ಮೇವಿನ ಹುಲ್ಲನ್ನು ನೀವು ಕತ್ತರಿಸಿ ಕೊಡೋದ್ರಿಂದ ಏನ್ ಅನುಕೂಲ ಆಗ್ತದೆ? ಅದರಲ್ಲಿ ನೋಡಿ, ನಾವು ಇಡೀ ಹುಲ್ಲನ್ನು ಕೊಟ್ರೆ ಅದು ಅದರ ಇದು ಎಲೆ ಮಾತ್ರ ತಿಂತದೆ, ಇದು ಬಿಡ್ತದೆ. ನಿಜವಾಗಿ ಹೊಟ್ಟೆ ತುಂಬುದು ಈ ಕೆಳಗಿನ ದಂಟಿನಲ್ಲಿ, ವಿಟಮಿನ್ಸ್ ಇರುವುದು ದಂಟಿನಲ್ಲಿ, ಅದು ತಿಂದು ಇದು ಬಿಟ್ರೆ ಅದು ಕರಗುದು ಸಹ ಇಲ್ಲ. ಹಾಗೆ ಚಾಪ್ ಕಟ್ರಲ್ಲಿ ಕೊಟ್ಟು ಅದು ತುಂಡು ಮಾಡಿಸ್ತಾರೆ, ಅದು ಎಲ್ಲ ತಿಂದು ಬಿಡ್ತಾರೆ. ಅದಕ್ಕೆ ಅವ್ರಿಗೆ ಹೊಟ್ಟೆ ಸಹ ತುಂಬುತ್ತದೆ ಮತ್ತೆ ಒಳ್ಳೆಯ ರಿಸಲ್ಟ್ ಸಹ ಬರ್ತದೆ ಸರ್. ಈಗ ಅಡಿಕೆ ಹಾಳೆಯನ್ನು ಕೂಡ ಕೊಡಬಹುದು ಅಂತ ಹೇಳಿದ್ರಿ, ಇಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮ ಅನುಸರಿಸಬೇಕು? ಅಡಿಕೆ ನನ್ನ ಪ್ರಕಾರ ನಾನು ಅಂದ್ರೆ ನಾನು ಮಾಡುದಿಲ್ಲ, ನನ್ನ ಮಿಸ್ಸಸ್ ಮಾಡುದು. ಅಡಿಕೆ ಆಳು ಕಡ್ಕೊಂಡು ಬರ್ತಾರೆ, ಬರ್ತಾ ಬಿಸಿಲಿಗೆ ಒಣಗಿಸ್ತೇವೆ ನಾವು. ಬೆಳಿಗ್ಗೆ ನಾವು ಹುಲ್ಲು ಕತ್ತರಿಸುದು, ಬೆಳಿಗ್ಗೆ ಸಾಯಂಕಾಲ ತಂದು ಹುಲ್ಲು ಇಡುದು, ಬೆಳಿಗ್ಗೆ ಎದ್ದು ಹುಲ್ಲು ಕತ್ತರಿಸು. ಈ ಹುಲ್ಲು ಇದಕ್ಕೆ ಮಿಷನ್ಗೆ ಚಾಪ್ ಕಟ್ ಇದಕ್ಕೆ ನಮ್ಮ ಚಾಪ್ ಕಟ್ಟರಿಗೆ ಕೊಡುದು. ಕೊಡುವಾಗ ಹುಲ್ಲು ಮತ್ತೆ ಹಾಳೆ ಎರಡು ಸಹ ಇಡೀ ಕೊಡ್ತೇವೆ. ಅದಕ್ಕೆ ಎಲ್ಲ ಮಿಕ್ಸ್ ಆಗಿ ಬರ್ತದೆ, ಎಲ್ಲ ದನ ಒಳ್ಳೆ ತಿಂತದೆ. ಮತ್ತೆ ನಾವು ದಿನಕ್ಕೆ ಮೂರು ಸಾರಿ ಎರಡು ಸಾರಿ ಮಾತ್ರ ಇದು ಹುಲ್ಲಾಗೋದು, ಒಂದು ಬೆಳಿಗ್ಗೆ ಒಂದು ಸಾಯಂಕಾಲ, ನಡುವಿನಲ್ಲಿ ನೀರು ಮಾತ್ರ ಹಟ್ಟಿಯಲ್ಲಿ. ಇದು ನಮ್ಮ ಬೈಪಾನೆ ಅಂತ ಹೇಳ್ತಾರೆ, ಅದರಲ್ಲಿ ನೀರು ಹಾಕಿ ಇಡು. ಅವಾಗ ನೀರು 24 ಗಂಟೆ ಕೊಡಬೇಕು ಸರ್. ಅದು ನೀರು ಅದಕ್ಕೆ ಯಾವಾಗ ಬೇಕಾಗ್ತದೆ ನಮಗೆ ಹೇಳುವುದಿಲ್ಲ, ಅದು ಅವ್ರು ಬೇಕಾದಾಗ ಕುಡಿಯುವಂತೆ ನಾವು ವ್ಯವಸ್ಥೆ ಮಾಡಬೇಕು. ಈಗ ಹಸುಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ? ಸಮಸ್ಯೆ ಒಂದು ಕೆಚ್ಚಲ್ಭಾವ ಬರ್ತದೆ, ಒಂದು ಬೆದೆ ಬರುವಂತ ಬೆದೆಗೆ ಬಂದ್ರೆ ನಿಲ್ಲದ ಸಮಸ್ಯೆ ಒಂದು ಉಂಟು ಸರ್, ಬಂಜೆತನ. ಅದಕ್ಕೆ ಕೆಲವೊಂದು ನಮ್ಗೆ ಏನು ಮಾಡ್ಲಿಕ್ಕೆ ಬರುದಿಲ್ಲ, ಆದ್ರೆ ಕೆಲವು ನಾವು ಮುಂಜಾಗ್ರತಾ ಕ್ರಮ ತಗೊಂಡ್ರೆ ಅದಕ್ಕೆ ಸ್ವಲ್ಪ ಪರಿಹಾರ ಉಂಟು ಸರ್. ಏನು ಹೇಗೆ ಅದು ಪರಿಹಾರ? ಪರಿಹಾರ ಅಂದ್ರೆ ನಮ್ಮ ಡೈರಿಯಲ್ಲಿ ಇದು ಮಿನರಲ್ ಮಿಕ್ಸರ್ ಅಂತ ಕೊಡ್ತಾರೆ, ಅದು ಮಿನರಲ್ ಮಿಕ್ಸರ್ ಅನ್ನು ದಿನಕ್ಕೆ ಎರಡು ಬಾರಿ ಈ ಹಿಂಡಿ ಜೊತೆ ಹಾಕಲೇಬೇಕು, ಯಾಕಂದ್ರೆ ನಮ್ಮ ವಾತಾವರಣಕ್ಕೆ ಬೇಕಾದಂತ ಮಿನರಲ್ ಮಾಡಿದ್ದಾರೆ ಇಲ್ಲಿ, ಅದನ್ನು ಕೊಡ್ಲೇಬೇಕು. ಮತ್ತೆ ಇದು ಒಳ್ಳೆ ಹುಲ್ಲು, ಹುಲ್ಲು ಅಂದ್ರೆ ಸ್ವಲ್ಪ ಹಸಿ ಹುಲ್ಲು ಬೇಕೇ ಬೇಕು. ಎಲ್ಲ ನಮ್ಮ ಬೈ ಹುಲ್ಲನ್ನು ಹಾಕಿದ್ರೆ ಅದು ಏನು ಒಳ್ಳೆ ರಿಸಲ್ಟ್ ಬರುದಿಲ್ಲ. ಮತ್ತೆ ಜೋಳ ಹಾಕಿದ್ರೆ ಒಳ್ಳೆ ಬರ್ತದೆ, ಆದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ, ಆದ್ರೂ ನಮ್ಗೆ ಬೇಕೇ ಬೇಕಾಗ್ತದೆ. ಅದು ನಮ್ಮ ಈ ಒಂದು ವಾತಾವರಣದಲ್ಲಿ ಜೋಳವನ್ನು ನೆಟ್ಟು ಬೆಳೆಸುವುದಕ್ಕೆ ಸಾಧ್ಯತೆ ಉಂಟಾ? ಅದು ನಾನು ನೋಡಿಲ್ಲ ಸರ್, ಮಾಡಿರಬಹುದು, ಮಾಡಿದ್ರೆ ಆದ್ರೆ ನಾನು ಅದೇ ನಮ್ಗೆ ಒಳ್ಳೆಯದು ಚೀಪಲ್ಲಿ ಬೀಳ್ತದೆ, ಯಾಕಂದ್ರೆ ನಮ್ಮ ಜಾಗ ಕಮ್ಮಿ ಉಂಟು, ಅದು ಒಳ್ಳೆ ಬರ್ತದ ಇಲ್ಲ ಅಂತ ನಾನು ಇದು ಮಾಡಿಲ್ಲ. ನಮ್ಮ ಡೈರಿಯಲ್ಲಿ ಕೊಟ್ಟಿದ್ರು ಎರಡು ಮೂರು ಸರಿ ಬೀಜ, ಅದು ಹಾಕಿದ್ದು ಬಂದಿಲ್ಲ. ಅದಂದ್ರೆ ಇದು ಇರುವೆ ತಿಂದು ಹೋಯ್ತಾ ಏನಂತ ಗೊತ್ತಿಲ್ಲ ಅಂತ ಬಂದಿಲ್ಲ. ಹೌದು ಸರ್. ಆಮೇಲೆ ವಾರ್ಷಿಕವಾಗಿ ಎರಡು ಸಾರಿ ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕೆಯನ್ನು ಹಾಕಿಸಬಹುದು, ಅಕಸ್ಮಾತ್ ಆ ದಿವಸ ಹಾಕ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಒಂದು ತಿಂಗಳ ಒಳಗಡೆ ಹಾಕ್ಬೋದು, ಹೇಗಿದು? ಅಲ್ಲ, ಅದು ಅವರೊಂದು ಕ್ಯಾಂಪ್ ಮಾಡಿ ನಮ್ಮ ಸಂಘದವರು, ಅದು ಮುಂಚೆ ಒಂದು ತಿಂಗಳು ಮುಂಚೆ ಎಲ್ಲ ಹೇಳ್ತಾರೆ, ಪ್ರಚಾರ ಕೊಡ್ತಾರೆ. ಅದು ನಮ್ಮ ಇಡೀ ಮೂಡುಬಿದ್ರಿಯಲ್ಲಿ ಇದ್ದ ಎಲ್ಲ ಇವರು ಡೈರಿಯವರು ಸೇರಿ ಒಂದೊಂದು ಗ್ರಾಮಕ್ಕೆ ಈ ಸರಿ ನಮ್ಮ ತಾಕೊಡೆಗಳಂದ್ರೆ ಇನ್ನೊಂದು ಸರಿ ಬೇರೆ ಇದಕ್ಕೆ ಕೊಡ್ತಾರೆ. ಹಾಗೆ ಆ ದಿವಸ ಮಧ್ಯಾಹ್ನ ಒಳಗೆ ಅದು ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಸರ್. ಅವರು ಒಬ್ರು ಬರ್ತಾರೆ, ಒಬ್ರು ನಾವು ಮನೆಯಲ್ಲಿ ಇದ್ರೆ ಒಳ್ಳೆಯದು, ಯಾಕಂದ್ರೆ ಗಬ್ಬ ಯಾವುದು ಗಬ್ಬ ಇಲ್ಲದ್ದು ಅವರು ಹೇಳಬೇಕಾಗ್ತದೆ. ಹಾಗೆ ಅದು ಕೊಟ್ಟರು ಸಹ ಅದು ಪರ್ಯಾಯ ಅಲ್ಲ ಸರ್, ಕಾಲುಬಾಯಿ ಜ್ವರ ಇದು ವ್ಯಾಕ್ಸಿನ್ ಕೊಟ್ಟರು ಅದು ಬಂದೇ ಬರ್ತದೆ. ಈ ರೋಡ್ ಸೈಡಲ್ಲಿ ಎಲ್ಲ ಸತ್ತ ಇದು ಹಂದಿ ಕುರಿ ಎಲ್ಲ ಬಿಸಾಡಿಬಿಟ್ಟು ಹೋಗ್ತಾರೆ, ಅದರಿಂದ ಅದು ಸ್ಪ್ರೆಡ್ ಆಗ್ತದೆ ಸರ್. ನಮ್ದು ಸ್ವಲ್ಪ ಒಳಗೆ, ನಮ್ಮದೇನು ಜಾಸ್ತಿ ಪ್ರಾಬ್ಲಮ್ ಇಲ್ಲ, ಆದ್ರೆ ರೋಡ್ ಸೈಡ್ ಇದ್ದವ್ರಿಗೆ ಅದು ಡೇಂಜರ್. ಆಮೇಲೆ ಈಗ ಹಸು ಸಾಕಣೆ ಮಾಡುವಂತವರು ಹೇಳುವಂತಹದ್ದು ಹಸುಗಳನ್ನು ಒಂದಷ್ಟು ಸಮಯ ವ್ಯಾಯಾಮಕ್ಕೆ ಅಂತ ಬಿಡಬೇಕು, ಹೊರಗಡೆ ಅಂತ ಹೋಗುವ